ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. 25 ಜೂನ್ 1883 ಜ್ಯೇಷ್ಠ ಕೃಷ್ಣ ಪಂಚಮಿ ಸೋಮವಾರ. ಶ್ರೀರಾಮಕೃಷ್ಣರು ಕಲ್ಕತ್ತಾದಲ್ಲಿ ಬಲರಾಮ್ ಬೋಸನ ಮನೆಗೆ ಬಂದಿದ್ದಾರೆ. ರಾಖಾಲ ಮಾಸ್ಟರ್ ಇವರ ಹತ್ತಿರ ಕುಳಿತಿದ್ದಾರೆ. ಈಗ ಪರಮಹಂಸರು ಭಾವಾವಿಷ್ಟರಾಗಿದ್ದಾರೆ. ಈ ಅವಸ್ಥೆಯಲ್ಲಿಯೇ ಅವರೊಡನೆ ಮಾತನಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ನೋಡಿ, ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿದರೆ ಸ್ವಸ್ವರೂಪ ದರ್ಶನ ಪಡೆಯಬಹುದು. ಆದರೆ ಈ ಪ್ರಾಪಂಚಿಕ ವಸ್ತುಗಳ ಮೇಲಿನ ಭೋಗಾಸಕ್ತಿ ಎಷ್ಟು ಪ್ರಮಾಣದಲ್ಲಿ ಸಾಧಕನಲ್ಲಿ ಇರುವುದೋ ಅದಕ್ಕನುಗುಣವಾಗಿ ಆತನಿಗೆ ಸ್ವಸ್ವರೂಪ ದರ್ಶನ ತಡವಾಗುತ್ತದೆ. ಆಗ ಮಾಸ್ಟರ್ ಮಾಷೆ ಹೇಳ್ತಾನೆ, ಹೌದು, ನೀವು ಯಾವಾಗಲೂ ಹೇಳ್ತಿರಲ್ಲ ಸಾಧನೆಯಲ್ಲೇ ಮುಳುಗಬೇಕು ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು, ಹಾಗೆಯೇ ಮಾಡಬೇಕು. ಎಲ್ಲರಿಗೂ ಆತ್ಮ ಸಾಕ್ಷಾತ್ಕಾರ ಸಾಧ್ಯ ಅಂತ. ತುಂಬಾ ಸ್ವಾರಸ್ಯ ಏನು ಅಂತಂದ್ರೆ, ಶ್ರೀರಾಮಕೃಷ್ಣರು ಈ ಮಾತುಗಳನ್ನು ಹೇಳ್ತಾ ಇದ್ದದ್ದು ರಾಖಾಲ ಮಾಸ್ಟರ್ನಿಗೆ. ಯಾವ ಮಾತನ್ನ ನೋಡಿ, ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿದರೆ ಸ್ವಸ್ವರೂಪ ದರ್ಶನ ಪಡೆಯಬಹುದು ಅನ್ನೋ ಮಾತು. ಈ ರಾಖಾಲ ಮಾಸ್ಟರ್ ಮಹಾಶಯ ದಿನ ಬೆಳಗಾದ್ರೆ ಅವ್ರ ಜೊತೆಲಿದ್ದು ಈ ಮಾತನ್ನ ಎಷ್ಟೋ ಸತ್ತಿ ಕೇಳಿ ಆಗೋಗ್ಬಿಟ್ಟಿತ್ತು. ಬಹುಶಃ ಎಷ್ಟೊತ್ತಿಗಾಗಲಿ ಅವರಿಗೆ ಸ್ವಸ್ವರೂಪ ದರ್ಶನ ಆಗೋಗ್ಬಿಡ್ಬೇಕಾಗಿತ್ತು. ಅಷ್ಟರ ಮಟ್ಟಿಗೆ ಅವ್ರು ಹೇಳಿ ಆಗಿತ್ತು, ಅಷ್ಟರ ಮಟ್ಟಿಗೆ ಇವರು ಕೇಳಿ ಆಗಿತ್ತು. ಅಂಥದ್ರಲ್ಲಿ ಇವರು ಮತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಹೊಸಬರು ಯಾರು ಅಲ್ಲಿ ಇಲ್ಲ ಮಾಸ್ಟರ್ ಮಹಾಶಯನೇ ಬರೆಯುವ ಹಾಗೆ. ಯಾರೋ ಹೊಸಬರನ್ನು ಕುರಿತಾಗಿ ಹೇಳ್ತಾ ಇದ್ದಾರೆ ಅಂತನೂ ಹಾಗಿಲ್ಲ, ಹಳಬರಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಏನರ್ಥ, ಸ್ವಸ್ವರೂಪ ದರ್ಶನ ಆಗುತ್ತದೆ, ಆಗುತ್ತೆ. ಪ್ರಾರ್ಥನೆ ಮಾಡಬೇಕು, ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು. ಈ ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು ಅಂತನೋ ಮಾತನ್ನ ಶ್ರೀರಾಮಕೃಷ್ಣರು ಎಷ್ಟೇ ಹೃತ್ಪೂರ್ವಕವಾಗಿ ಹೇಳಿದ್ರು ಕೂಡ ಕೇಳುವವರ ಹೃದಯದಲ್ಲಿ ಹೃತ್ಪೂರ್ವಕವಾಗಿ ಹೋಗಿರುವುದಿಲ್ಲ. ಅದು ಹೃತ್ಪೂರ್ವಕವಾಗಿ ಅಲ್ಲಿಂದ ಮಳೆತಿರಲ್ಲ, ಪ್ರತಿಧ್ವನಿಸಿರಲ್ಲ. ಅದು ಹೃತ್ಪೂರ್ವಕವಾಗಿ ಅವರಿಗೆ ತಗುಲುವವರೆಗೆ ಇವರು ಹೇಳ್ತಾ ಹೋಗುವಂತಹದ್ದು ಆ ಲೋಕ ಗುರುವಿನ ಕ್ರಮ. ಅದು ಶಾಲೆಗಳಲ್ಲಿ ಒಳ್ಳೆ ಸಮರ್ಥ ಅಧ್ಯಾಪಕ ತರಬೇತಿಗೊಂಡಂತಹ ಅಧ್ಯಾಪಕ, ನಿಷ್ಣಾತನಾದಂತಹ ಅಧ್ಯಾಪಕ ಒಂದು ಮುಕ್ಕಾಲು ಗಂಟೆಯ ತರಗತಿಯಲ್ಲಿ ಅವನು ಹೇಳಬೇಕಾದಂತಹ ಕೆಲವು ಮುಖ್ಯ ವಿಷಯಗಳನ್ನ 3-4 ಸರ್ತಿ ಹೇಳ್ಬಿಟ್ಟಿರ್ತಾನೆ. ಪ್ರಾರಂಭದಲ್ಲೆಲ್ಲ ಒಂದ್ಸತಿ ಹೇಳ್ಬಿಟ್ಟಿರ್ತಾನೆ, ಮಧ್ಯ ಮಧ್ಯೆ ಹೇಳ್ತಾ ಇರ್ತಾನೆ, ಮತ್ತೆ ಮುಕ್ತಾಯದ ಹೊತ್ತಿಗೆ ಎಲ್ಲವನ್ನೂ ಕೂಡ ಒಂದು ಸ್ಥಿತಿಗೆ ತಂದು ಒಂದು ಪುನರಾವರ್ತನೆಯನ್ನ ಕೊಟ್ಟು ಹೇಳ್ಬಿಡ್ತಾನೆ. ಆ ರೀತಿಯಲ್ಲಿ ಆ 3/4 ಗಂಟೆಯ ಪಾಠದಲ್ಲಿ ಹೇಳಬೇಕಾದಂತಹ ಮುಖ್ಯ ಅಂಶವನ್ನು ವಿದ್ಯಾರ್ಥಿಗಳ ಮನ ಮುಟ್ಟುವಂತೆ ಮಾಡಿಬಿಟ್ಟಿರ್ತಾನೆ. ನಿಷ್ಣಾತನಾದಂತಹ ಶಿಕ್ಷಕನ ಸ್ಪಷ್ಟ ಲಕ್ಷಣ ಅದು. ಶ್ರೀರಾಮಕೃಷ್ಣರು ಲೋಕ ಗುರುಗಳು. ಯಾವುದನ್ನು ಮುಖ್ಯವಾಗಿ ಹೇಳಬೇಕಾಗಿದೆಯೋ, ಯಾವುದನ್ನು ಮುಖ್ಯವಾಗಿ ಮನುಷ್ಯರ ಮೂಲಕ ಮಾಡಿಸಬೇಕಾಗಿದೆಯೋ, ಯಾವುದನ್ನ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣಗಳು ಹೇಳಿ ಹೇಳಿ ಹೇಳಿದರೂ ಕೂಡ ಜನಗಳೆಲ್ಲ ಮರೆತು ಬಿಟ್ಟು ತಮ್ಮ ಆ ಯೋಗದ ಒಂದು ಸಂಪ್ರದಾಯವನ್ನೇ ಕಳೆದುಕೊಂಡು ನಿರ್ವೀರ್ಯರಾಗಿ ಕುಳಿತಿದ್ರು. ಅದನ್ನೆಲ್ಲ ಕಂಡು ಮತ್ತೆ ಅವರಲ್ಲಿ ಈ ಯೋಗದ ಒಂದು ನಿಜವಾದ ಅಂಶವನ್ನ ತುರುಕಿ ಆ ಯೋಗ ಅವರಲ್ಲಿ ಮೊಳೆಯುವಂತೆ, ಫಲಿಸುವಂತೆ, ಫಲಕಾರಿಯಾಗುವಂತೆ ಮಾಡೋದಕ್ಕೋಸ್ಕರ ಶ್ರೀರಾಮಕೃಷ್ಣ ಬಂದದ್ದು. ಆ ಮುಖ್ಯವಾದ ಕಾರ್ಯ ಆಗದೆ ಹೋಯಿತು ಅಂತಂದ್ರೆ ಬಾಕಿ ಉಳಿದಂತಹ ಸತ್ಯ ಹೇಳಬೇಕು, ಸುಳ್ಳಾಡಬಾರ್ದು, ಹಿಂಸೆ ಮಾಡಬಾರ್ದು, ಸೇರಿಸತಕ್ಕಂತಹ ಮಾತುಗಳನ್ನೇ ಹೇಳ್ತಾ ಹೇಳ್ತಾ ಬಂದ್ರೆ ಏನ್ ಪ್ರಯೋಜನ? ಒಂದನೇ ಕ್ಲಾಸಿನ ಪಾಠದಲ್ಲೇ ಇತ್ತು ಅಂತ ಹೇಳಿದ್ರೆ ಏನ್ ಪ್ರಯೋಜನ? ಮಾವಿನ ಹಣ್ಣು ತಿನ್ನಬೇಕು ಮುಖ್ಯವಾಗಿ, ಅದನ್ನ ತಿನ್ನಿಸುವಂತಹದ್ದು ಶ್ರೀರಾಮಕೃಷ್ಣ ಮುಖ್ಯ ಉದ್ದೇಶವಾದ್ರಿಂದ ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿದರೆ ಸ್ವಸ್ವರೂಪ ದರ್ಶನ ಪಡೆಯಬಹುದು ಅಂತ. ಇಲ್ಲಿ ಹೃತ್ಪೂರ್ವಕತೆ ಅಂತ ಹೇಳ್ತಕ್ಕಂಥ ಅದರ ಬಗ್ಗೆ ನಾವು ವಿಶೇಷ ಗಮನ ಕೊಡಬೇಕಾಗಿದೆ. ಯಾಕೆಂತಂದ್ರೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅವರು. ಎರಡನೇದಾಗಿ ಸ್ವಸ್ವರೂಪ ದರ್ಶನ ಪಡೆಯಬಹುದು ಅಂತ ಇನ್ನೂ ಒಂದು ಮಾತನ್ನು ನಾವು ಹೊಸದಾಗಿ ಕೇಳ್ತಾ ಇದ್ದೀವಿ. ಸ್ವಸ್ವರೂಪ ದರ್ಶನ, ಸ್ವರೂಪ, ರೂಪ ಅಂತಂದ್ರೆ ನಮ್ಮ ರೂಪ, ಸ್ವಸ್ವರೂಪ ಅಂದ್ರೆ ನಮ್ಮ ಸ್ವಂತ ರೂಪ. ನಿಜವಾಗಿಯೂ ನಾವು ಯಾರು ಅಂತ ಹೇಳ್ತಕ್ಕಂಥದ್ದೊಂದು ಪ್ರಶ್ನೆ ಆಲೋಚನೆ ಮಾಡುವವರಿಗೆ ಬರುತ್ತದೆ. ನಾವು ಶರೀರವೇ? ನಾವು ಮನಸ್ಸೇ? ನಾವು ಬುದ್ಧಿಯೇ? ಹಾಗಾದ್ರೆ ಯಾವುದಿರ್ಬೋದು ಅಂತ ಹೇಳ್ತಕ್ಕಂಥ ಪ್ರಶ್ನೆ ಬರ್ತಾ ಇರ್ತದೆ. ಇಲ್ಲಿ ನಾವು ಅಥವಾ ನಾನು ಅಂತ ಹೇಳ್ತಕ್ಕಂಥ ಒಂದು ವಸ್ತು ಇದೆಯಲ್ಲ, ಅದು ಎಂಥದ್ದು ಅಂತ ಅನ್ನೋದನ್ನು ಮೊದಲು ತಿಳ್ಕೊಂಡಿರ್ಬೇಕು. ಅದು ನಿತ್ಯವಾದದ್ದು ಅಂದ್ರೆ ಹಿಂದೆಯೂ ಇದ್ದು, ಇಂದು ಇದ್ದು, ಮುಂದೆಯೂ ಇರತಕ್ಕಂಥದ್ದು. ನಿತ್ಯವಾದದ್ದು, ಶುದ್ಧವಾದದ್ದು, ಬುದ್ಧವಾದದ್ದು, ಮುಕ್ತವಾದದ್ದು, ತ್ರಿಕಾಲಗಳಲ್ಲಿಯೂ ಇರುವಂತಹದ್ದೇ ನಾನು. ಐದು ವರ್ಷದ ಹುಡುಗನಾಗಿದ್ದಾಗ ನಾನು ಪಕ್ಕದ ಮನೆ ಮಾವಿನ ಮರ ಹತ್ತಿ ಮಾವಿನಕಾಯಿ ಕದೀತಾ ಇದ್ದೆ. ಆ ವಾಕ್ಯ ಬಹಳ ಮುಖ್ಯ ಅಲ್ಲ. ನಾನು ಐದು ವರ್ಷದ ಹುಡುಗನಾಗಿದ್ದಾಗ ಮಾವಿನಕಾಯಿ ಕದೀತಾ ಇದ್ದೆ ಅಂತ ಹೇಳುವಾಗ ನಾನು ಅಂತ ಹೇಳಿದ. ಯಾವಾಗ ಹೇಳಿದ್ದದು? ಈಗ ಐವತ್ತು ವರ್ಷದ ಮೂಲಕ ಹೇಳ್ತಾ ಇರೋದು. ಐದು ವರ್ಷದ ಆ ಸೋಮಪ್ಪನೇ ಈಗ ಐವತ್ತು ವರ್ಷದ ಮುದುಕ. ಹಾಗಾದ್ರೆ ಈ ಸೋಮಪ್ಪ ಯಾರು? ಐದು ವರ್ಷದ ಸೋಮಪ್ಪ ಯಾರು? ಈಗ ಐವತ್ತು ವರ್ಷದ ಸೋಮಪ್ಪ ಯಾರು? ನಾಳೆ ಸಾಯೋದು ಯಾರು? ನಾನು ಅಂತ ಹೇಳ್ತಕ್ಕಂಥವನು ಒಬ್ಬ ಇದನಲ್ಲ, ಅವನು. ಅವನ ಶರೀರ ಐದು ವರ್ಷದ ಶರೀರವೇ ಬೇರೆ, ಐವತ್ತು ವರ್ಷದ ಶರೀರವೇ ಬೇರೆ, ಸಾಯೋ ಹೊತ್ತಿಗೆ ಅವನಾಗತಕ್ಕಂಥ ರೀತಿಯೇ ಬೇರೆ. ಆ ವ್ಯತ್ಯಾಸಗಳು ಯಾವುದು ಅವನಲ್ಲ. ಅದೇ ನಾನು ಇಂದು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳುವಾಗ ಆ ನಾನು, ಈ ನಾನು, ಮುಂದೆ ಸಾಯುವ ನಾನು ಎಲ್ಲ ಒಂದೇನೆ. ಅದೇ ಆತ್ಮ. ಆತ್ಮ ಸಾಯೋದಿಲ್ಲ, ಆದರೆ ನಾನು ನಾನು ಅಂತ ಹೇಳ್ಕೊಳ್ತಕ್ಕಂಥ ಸೋಮಪ್ಪನ ಶರೀರ ಸಾಯುತ್ತದೆ. ಈ ನಿತ್ಯವಾದಂತಹ ಆತ್ಮ ಇದೆಯಲ್ಲ, ಅದು ಸ್ವಸ್ವರೂಪ, ಅದು ಶುದ್ಧವಾದದ್ದು. ಕೊಳೆ ಕಸ ಒಂದು ಸ್ವಲ್ಪನೂ ಇಲ್ಲ ಅಲ್ಲಿ. ಯಾವುದೇ ಬಗೆಯ ಮಾಲಿನ್ಯತೆ ಇಲ್ಲ, ಯಾವುದೇ ಬಗೆಯ ಪಾಪನೂ ಇಲ್ಲ. ಅದು ನಿರ್ದಿಷ್ಟವಾದದ್ದು, ಎಂದೆಂದಿಗೂ ನಿರ್ದಿಷ್ಟವಾದದ್ದು. ಅದು ಮಣ್ಣೊಳಗಿದ್ರೂ ಕೂಡ ನಿರ್ದಿಷ್ಟವಾದದ್ದು. ಈ ಶರೀರದೊಳಗೆ ಸೇರಿಕೊಂಡಿದ್ರೂ ಕೂಡ ಅದು ನಿರ್ದಿಷ್ಟವಾದದ್ದೇ ಅದು. ಅದು ಎಂದೆಂದಿಗೂ ಕೂಡ ದೋಷಪೂರ್ಣವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅದು ನಿತ್ಯ ಶುದ್ಧ, ಅದು ನಿತ್ಯ ಬುದ್ಧ, ಎಂದೆಂದಿಗೂ ಅದು ಜ್ಞಾನ ಭರಿತವಾಗಿದೆ ಅದು. ಇದು ನಮ್ಮ ಸ್ವಸ್ವರೂಪ. ಆದರೆ ಅಜ್ಞಾನ ವಶದಿಂದಾಗಿ ನಾವು ಇಂಥ ಅಧಿಕಾರಿಗಳು, ನಾವು ಇಂತಹ ಉದ್ಯೋಗಸ್ಥರು, ನಾನು ಬಡವ, ನಾನು ಶ್ರೀಮಂತ ಅಂತ ಹೇಳ್ತಕ್ಕಂತಹ, ನಾನು ಶರೀರ, ನಾನು ಗಂಡು, ನಾನು ಹೆಣ್ಣು ಇತ್ಯಾದಿ ಉಪಾಧಿ ಭೇದದಿಂದ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಾನು ಇಂಥವನು ಅಂಥವನು ಮೆಂತೆ ಕದ್ದವನು ಅಂತ ಹೇಳ್ತಾ ಇರ್ತೇವೆ, ನಮ್ಮ ಪರಿಚಯವನ್ನು ಕೊಡ್ತಾ ಇರ್ತೇವೆ. ಯಾವುದು ಕೂಡ ನಮ್ಮ ಸ್ವಸ್ವರೂಪ ಅಲ್ಲ. ನಿಜವಾದ ಸ್ವಸ್ವರೂಪ ಯಾವುದು? ನತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋಭಾಂತಿ ಕುತೋಯಮ ಅಗ್ನಿ. ಅಲ್ಲಿ ಸೂರ್ಯ ಬೆಳಗುವುದಿಲ್ಲ, ಅಲ್ಲಿ ಚಂದ್ರ ಬೆಳಗುವುದಿಲ್ಲ, ಅಲ್ಲಿ ಅಗ್ನಿ ಬೆಳಗುವುದಿಲ್ಲ, ಅಲ್ಲಿ ವಿದ್ಯುತ್ತು ಬೆಳಗುವುದಿಲ್ಲ. ಅಂತಹ ಜ್ಯೋತಿರೂಪ ನಾನು. ನನ್ನ ಬೆಳಕಿನಿಂದ ಈ ಸೂರ್ಯ ಬೆಳಗ್ತಾ ಇದ್ದಾನೆ. ಅಲ್ಲಿ ಯಾವ ನಾನದು? ಆತ್ಮ ಅಂತ ಹೇಳ್ತಕ್ಕಂತ ನಾನು. ಆತ್ಮದ ಬೆಳಕಿನಿಂದ ಈ ಎಲ್ಲ ಇತರ ಬೆಳಕುಗಳು ಬೆಳಗ್ತಾ ಇವೆ. ಅಂತಹ ನಾನೇ ನಿಜವಾದ ನಾನು. ಅದು ನನ್ನ ಸ್ವಸ್ವರೂಪ. ಅದನ್ನ ನಾವು ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ರೆ ಪಡೆದುಕೊಳ್ಬಹುದು ಅಂತ ಹೇಳ್ಬಿಟ್ರು ಶ್ರೀರಾಮಕೃಷ್ಣ. ಓ ನಾನೇ ಅಂತ ನಾವು ನನಗೆ ಪ್ರಾರ್ಥನೆ ಮಾಡ್ಕೋಬೇಕೆ? ಇಲ್ಲಿ ಯಥಾರ್ಥನೆ ಮಾಡ್ಕೊಳ್ಳೋದು ಯಾರಿಗೆ? ಪ್ರಾರ್ಥನೆ ಮಾಡ್ಕೊಳ್ಳೋದಂತೆ ಹೃತ್ಪೂರ್ವಕವಾಗಿ ಸ್ವಸ್ವರೂಪ ದರ್ಶನ ಮಾಡೋದಂತೆ. ಈ ಮಾತು ಏನು ಅರ್ಥ ಆಗುತ್ತೆ? ಯಾವ ಇಷ್ಟ ದೇವತೆಯನ್ನು ನಾವು ಪ್ರಾರ್ಥನೆ ಮಾಡ್ತೇವೋ ಆ ಇಷ್ಟ ದೇವತೆಯೇ ಕೊನೆಗೆ ನನ್ನ ಸ್ವಸ್ವರೂಪವಾಗಿ ಪ್ರಕಾಶ ಬರುತ್ತಿರುತ್ತೆ. ಇಷ್ಟ ದೇವತೆ, ನನ್ನ ಇಷ್ಟ ದೇವತೆ ನಾನೇ ಕೊನೆಗೆ ನೋಡಿದ್ರೆ. ನಮ್ಮ ಮೇಲೆ ನಮಗಿಷ್ಟ, ಕೊನೆಗೆ ಅಲ್ಲಿ ಇಷ್ಟ, ಅದು ಇಷ್ಟ, ಇದು ಇಷ್ಟ ಅಂತ ಹೇಳಿದವನು ಆಲೋಚನೆ ಮಾಡ್ತಾ ಮಾಡ್ತಾ, ಧ್ಯಾನ ಮಾಡ್ತಾ ಮಾಡ್ತಾ, ಜಪ ಮಾಡ್ತಾ ಮಾಡ್ತಾ, ಸಾಧನೆ ಮಾಡ್ತಾ ಮಾಡ್ತಾ, ಯೋಗ ಮಾಡ್ತಾ ಮಾಡ್ತಾ, ಮನಸ್ಸು ಏಕಾಗ್ರಗೊಂಡಾಗ, ಒಳಮುಖಕ್ಕೆ ಹೋದಾಗ, ಅಂತರ್ಮುಖಿಯಾಗಿ ಆಳಕ್ಕೆ ಮುಳುಗಿದಾಗ ಕಂಡುಕೊಳ್ತಾನೆ ಯಾವುದು ಇಷ್ಟವೋ ಅದು ತಾನೆ. ತನ್ನ ಆತ್ಮವೇ ತನ್ನ ಇಷ್ಟ, ಅವರವರ ಆತ್ಮವೇ ಅವರವರಿಗೆ ಇಷ್ಟ, ಆ ಆತ್ಮವೇ ಇತರರ ಆತ್ಮವೂ ಆಗಿದೆ ಅಂತ ಕಂಡುಕೊಂಡಾಗ ಇತರರು ಕೂಡ ಇಷ್ಟ ಆಗಿದೆ. ಆಗ ಮಾತ್ರವೇ ನಿಜವಾದ ಆತ್ಮೀಯತೆ ಅಂತ ಹೇಳ್ತಕ್ಕಂಥದ್ದು ಬೆಳೀತದೆ. ಅಲ್ಲಿವರೆಗೆ ಬರೀ ಮಾತು ಅಷ್ಟೇ, ಅವನು ನನ್ನ ಆತ್ಮೀಯ, ಇವನು ನನ್ನ ಆತ್ಮೀಯ ಅಂತ ಹೇಳ್ತಕ್ಕಂಥದ್ದು ಬರೀ ಮಾತು. ನನಗೆ ಅವರ ಮೇಲೆ ಬಹಳ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಬರೀ ಮಾತು ಅಷ್ಟೇ. ನಿಜವಾದ ಪ್ರೀತಿ ಅಂತ ಬಂತು ಅಲ್ಲಿ ಮಹಾತ್ಯಾಗ ಇರ್ತದೆ, ಬಂಧನಕಾರಿ ಆಗೋದೇ ಇಲ್ಲ ಅದು. ಸ್ವಾಮಿ ವಿವೇಕಾನಂದರು ಭಕ್ತಿ ಯೋಗದಲ್ಲಿ ಆ ಪ್ರೀತಿಯ ಲಕ್ಷಣಗಳನ್ನೆಲ್ಲ ಬಹಳ ಅದ್ಭುತವಾದ ರೀತಿ ವರ್ಣಿಸಿದ್ದಾರೆ. ಹಾಗೆ ಆ ನಿಜವಾದ ಆತ್ಮ ಅಂತ ಹೇಳ್ತಕ್ಕಂಥದ್ದು ನಾವೇ, ನಮ್ಮ ಆತ್ಮವೇ. ಅವನೇ ನಮ್ಮ ಇಷ್ಟ ದೇವತೆ, ಅವನು ಒಳಗಡೆಯೇ ಇದ್ದಾನೆ. ಆದ್ರಿಂದ ಜಪ ಧ್ಯಾನ ಏನೇ ಮಾಡಿದರೂ ಕೂಡ ನಮ್ಮ ಮನಸ್ಸು ಒಳಮುಖವಾಗಿ ಹೋಗಿ ಒಂದು ದಿನ ಅತ್ಯಂತ ಅಂತರಂಗದಲ್ಲಿ, ಕೋಶಾಂತರದಲ್ಲಿ, ಪಂಚಕೋಶಗಳ ಒಳಗಡೆಯೇ ಸುಪ್ತವಾಗಿರತಕ್ಕಂತಹ ಅದೇ ರಂಗನಾಥನನ್ನ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹದ್ದು. ರಂಗನಾಥ ಅಂತ ಯಾತಕ್ಕೆ ಕರೆದೇ ಅಂದ್ರೆ ಮಲ್ಕೊಂಡಿದ್ದಾನು, ಅವನಲ್ಲಿ ಸುಪ್ತವಾಗಿದ್ದಾನೆ. ಅವನನ್ನ ಜಾಗೃತಗೊಳಿಸಬೇಕು, ಬಡಿದೆಬ್ಬಿಸಬೇಕು, ಹತ್ತು ಕರೆಯಬೇಕು. ಹತ್ತು ಕರೆಯುವಂತಹದ್ದು, ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡುವಂತಹದ್ದು ಶ್ರೀರಾಮಕೃಷ್ಣ ನಮಗೆ ತೋರಿಸಿಕೊಟ್ಟಂತಹ ಅತ್ಯಂತ ಹೊಸ ಮಾರ್ಗ ಇದು. ಹಿಂದೆ ಇದ್ರೂ ಕೂಡ ಇದನ್ನು ವಿಶೇಷವಾಗಿ ಅವರು ಆಚರಿಸಿ ನಮಗೆ ಆ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳಿ ಆದರೆ ಅಂತ ಇನ್ನೊಂದು ಮಾತನ್ನು ಹೇಳಿದ್ರು. ಬೃಹತ್ತಾದಂತಹ ಒಂದು ಸಾಕ್ಷಾತ್ಕಾರದ ಮಾತನ್ನು ಹೇಳಿ ಅದನ್ನ ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಸಾಕ್ಷಾತ್ಕಾರ ಪಡ್ಕೊಳ್ಬಹುದು ಅಂತ ಹೇಳಿ ಆದರೆ ಆದರೆ ಹೋದರೆ ಹತ್ತಿ ಬೆಳೆದರೆ ಅಜ್ಜಿಗೊಂದು ಪಟ್ಟೆ ಸೀರೆ ರೇ, ಅದು ಕೂಡ ರೇ. ಆದರೆ ಹೋದರೆ ಹತ್ತಿ ಬೆಳೆದರೆ ಅಜ್ಜಿಗೊಂದು ಪಟ್ಟೆ ಸೀರೆ ಅಂತ ಒಂದು ಮಾತಿದೆ. ಹತ್ತಿ ಬೆಳೆದರೆ ಪಟ್ಟೆ ಸೀರೆ ಆಗೋದಕ್ಕೆ ಹೇಗೆ ಸಾಧ್ಯ? ಹತ್ತಿ ಅಂದ್ರೆ ಹತ್ತಿ, ಪಟ್ಟೆ ಅಂತಂದ್ರೆ ರೇಷ್ಮೆ. ಹತ್ತಿ ಬೆಳೆದ್ರೆ ಪಟ್ಟೆ ಸೀರೆ ಆಗೋದು ಹೇಗೆ ಸಾಧ್ಯ? ಆದರೆ ಹೋದರೆ ಅದು ಸಾಧ್ಯ ಅಂತ ಅರ್ಥ. ಹಾಗೆ ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಈ ಪ್ರಾಪಂಚಿಕ ವಸ್ತುಗಳ ಮೇಲಿನ ಭೋಗಾಸಕ್ತಿ ಎಷ್ಟು ಪ್ರಮಾಣದಲ್ಲಿ ಸಾಧಕನಲ್ಲಿ ಇರುವುದೋ ಅದಕ್ಕನುಗುಣವಾಗಿ ಅವನಿಗೆ ಸ್ವಸ್ವರೂಪ ದರ್ಶನ ತಡವಾಗುತ್ತದೆ ಅಂತಂದ್ಬಿಟ್ರು. ಈಗ ನಮಗೆ ಅರ್ಥವಾಗುತ್ತದೆ, ನಮ್ಮ ನಾವು ಎಷ್ಟು ಜಪ ಮಾಡಿದ್ರು, ಎಷ್ಟು ಸಾಧನೆ ಮಾಡಿದ್ರೂ ಕೂಡ ನಮ್ದು ಸ್ವಸ್ವರೂಪ ದರ್ಶನ ಆಗ್ತಾ ಇಲ್ವಲ್ಲ ಯಾತಕ್ಕೆ ಅಂತನ್ನುವ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಭೋಗಾಸಕ್ತಿಯ ಧರ್ತಕ್ಕಂಥದ್ದು ನಮ್ಮ ಮನದ ಆಳದಲ್ಲಿ ಇದೆ. ಮುದುಕನೊಬ್ಬನ ಮುಂದೆ ಎಂಥ ಭೋಗ ವಸ್ತುಗಳನ್ನು ಇಟ್ಟರೂ ಕೂಡ ಆತ ಹೇಳ್ತಾನೆ ಅವ್ಯಾವುದು ನಮಗೆ ರುಚಿಸೋದಿಲ್ಲ ಅಂತ. ಹಾಗಾದ್ರೆ ಅವನಿಗೆ ತಕ್ಷಣವೇ ಸಾಕ್ಷಾತ್ಕಾರ ಆಗಬೇಕಾಗಿತ್ತಲ್ಲ. ಮುದುಕ, ಹಣ್ಣು ಹಣ್ಣು ಮುದುಕ ಹೇಳ್ತಾನೆ, ಈ ಯಾವ ಭೋಗವನ್ನು ನಾನು ಅನುಭವಿಸಲಾರೆ, ಇದ್ಯಾವುದು ನನಗೆ ಬೇಡ, ರುಚಿಸುವುದಿಲ್ಲ, ನಾನು ಇವುಗಳನ್ನೆಲ್ಲ ತ್ಯಜಿಸಿ ಬಿಟ್ಟಿದ್ದೇನೆ. ಅಲ್ಲ ಅಲ್ಲ ಅಲ್ಲ, ಹಾಗಲ್ಲ, ಆ ವಿಷಯ ವಸ್ತುಗಳೇ ಇವು ನನ್ನ ತ್ಯಜಿಸಿ ಬಿಟ್ಟಿವೆ. ಆದರೆ ಇವನು ಮಾತ್ರ ಆ ಥರ ಹೇಳ್ತಾ ಇದ್ದಾನೆ, ಆ ವಿಷಯ ವಸ್ತುಗಳು ಮಾತನಾಡೋದಕ್ಕೆ ಸಾಧ್ಯವಿಲ್ಲ, ಆದ್ರಿಂದ ಸುಮ್ಮನಿವೆ ಅವುಗಳು. ಇವನು ತಪ್ಪಾಗಿ ಭಾವಿಸಿದ್ದಾನೆ, ತಾನೇ ಅವುಗಳನ್ನು ತ್ಯಜಿಸಿದ್ದಾನೆ ಅಂತ. ಆದರೆ ಅವನಿಗೆ ಅನುಭವಿಸೋದಕ್ಕೆ ಶಕ್ತಿ ಇಲ್ಲ. ಆ ಯಯಾತಿ ಮಹಾರಾಜನಿಗೆ ಅವನ ಮಗ 1000 ವರ್ಷ ಆಯಸ್ಸಿನ ಧಾರೆ ಇರಿದಾಗ ಹೇಗೆ ಅನುಭವಿಸೋದಕ್ಕೆ ಶಕ್ತಿ ಬಂತು? ಮತ್ತೆ 1000 ವರ್ಷ ಅನುಭವಿಸ್ದ ಅಂತ ಕತೆ ಬರ್ತದೆ. ಆದ್ರಿಂದ ನಮ್ಮ ಶರೀರ ಅಂತ ಹೇಳ್ತಕ್ಕಂತಹದ್ದು ಅನುಭವಿಸೋದಕ್ಕೆ ಸಾಮರ್ಥ್ಯ ಪಡೆದೇ ಇದ್ರೂ ಕೂಡ ಮನದ ಆಳದಲ್ಲಿ ರಸ, ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಉಪವಾಸವನ್ನು ಮಾಡ್ತಾನೆ ಮನುಷ್ಯ, ಕಾರಣ ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಅವುಗಳ ಗಮನವನ್ನು ಪರಮಾತ್ಮನ ಕಡೆಗೆ ಹರಿಯಿಸಬೇಕು, ವಿಷಯ ವಸ್ತುಗಳ ಕಡೆಗೆ ಧಾವಿಸತಕ್ಕಂತಹ ಆ ಇಂದ್ರಿಯಗಳ ಓಟವನ್ನು ತಡೆದು ಆತ್ಮನಲ್ಲಿ ಪರಮಾತ್ಮನಲ್ಲಿ ನೆಲೆ ನಿಲ್ಲಿಸುವುದಕ್ಕೋಸ್ಕರ ಉಪವಾಸ ಉಪವಾಸ ಅಂತ ಹೇಳ್ತಕ್ಕಂತಹ ಅಂದರೆ ಹೊಟ್ಟೆಗೆ ಹಿಟ್ಟಿಲ್ಲದಂತೆ ಮಾಡತಕ್ಕಂತಹದ್ದು. ಒಂದು ತೊಟ್ಟ ನೀರನ್ನು ಕುಡಿಯದೆ ಉಪವಾಸ ಮಾಡತಕ್ಕಂಥವರಿದ್ದಾರೆ, ನಿರ್ಜಲ ಉಪವಾಸ. ಆ ಉಪವಾಸ ಮುಗಿಯುವ ವೇಳೆಗೆ ಅವನನ್ನು ಮಾತನಾಡಿಸಿ, ಎಂಥ ವೈರಾಗ್ಯ ಅವನ ಹತ್ರ. ಉಪವಾಸವನ್ನು ಮಾಡಿದಂತಹ ಹೆಣ್ಣಿನ ಮುಂದೆ ಗಂಡು, ಗಂಡಿನ ಮುಂದೆ ಹೆಣ್ಣು, ಏನೂ ಅಲ್ಲ. ಉಪವಾಸ ಮುಗಿಯಲಿ, ಮರುದಿವಸ ಪಾರಣೆ ಒಂದು ಮಧ್ಯಾಹ್ನ ಅದು ಕರಗಿ ರಕ್ತಗತವಾಯಿತು ಅಂತ ಹೇಳಿದ್ರೆ ಮೆಲ್ಲನೆ ಅವನು ಚೇತರಿಸಿಕೊಳ್ತಾನೆ. ಈಗ ಯಾವ್ಯಾವ ಭೋಗ ವಸ್ತು ಇದೆಯೋ, ಎಲ್ಲೆಲ್ಲಿದೆಯೋ ಕರೀರಿ, ಎಲ್ಲವೂ ಬೇಕು. ಅದನ್ನೇ ಶ್ರೀಕೃಷ್ಣ ಹೇಳ್ತಾನೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ, ಆಹಾರವನ್ನು ಕೊಡದೇ ಇರತಕ್ಕಂತಹ ವ್ಯಕ್ತಿಗಳ ವಿಷಯ ಸುಖ, ವಿಷಯ ಭೋಗ ಅಂತ ಇರ್ತಕ್ಕಂಥದ್ದು ದೂರ ಹೊರಟೋಗ್ಬಿಟ್ಟಿರುತ್ತೆ. ಆದರೆ ರಸವರ್ಜಂ ಅಲ್ಲಿ ಅನುಭವಿಸಬೇಕು ಅಂತ ಹೇಳ್ತಕ್ಕಂಥ ಆಸಕ್ತಿಯನ್ನು ಅಲ್ಲೇ ಬಿಟ್ಟು ಆ ಭೋಗ ಅಂತ ಹೇಳ್ತಕ್ಕಂಥದ್ದು ದೂರ ಹೋಗಿರುತ್ತಷ್ಟೇನೆ. ಆಸಕ್ತಿ ಇಲ್ಲೇ ಇದೆ, ಅವನ ಮನಸ್ಸಿನ ಒಳಗಡೆನೇ ಇದೆ ಆಸಕ್ತಿ. ಎಲ್ಲಿದೆ ಅದು? ಅವನಿಗೆ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಅಡಗಿಕೊಂಡಿದೆ ಅದು. ಈ ಒಂದು ಆಸಕ್ತಿ ಅಂತ ಹೇಳ್ತಕ್ಕಂಥದ್ದು ಮತ್ತೆ ಮತ್ತೆ ನಮ್ಮನ್ನ ಈ ಪ್ರಪಂಚಕ್ಕೆ ಎಳೆದೇ ಬಿಡ್ತದೆ. ಇನ್ನಷ್ಟು ನೋಡ್ಕೊಳ್ಳೋಣ, ಇನ್ನಷ್ಟು ನೋಡೋಣ, ಇನ್ನಷ್ಟು ಅನುಭವಿಸೋಣ, ಅಲ್ಲಿ ಹೋಗೋಣ, ಅದನ್ನು ಅನುಭವಿಸೋಣ, ಇಲ್ಲಿ ಹೋಗೋಣ, ಇದನ್ನು ಅನುಭವಿಸೋಣ, ಮುಂದಿನ ಜನ್ಮಕ್ಕೆ ಇನ್ನೊಂದು ಗಟ್ಟಿಮುಟ್ಟಾದ ಶರೀರವನ್ನು ತಂದು ಮತ್ತಷ್ಟು ಭೋಗವನ್ನು ಅನುಭವಿಸೋಣ, ಸ್ವರ್ಗಲೋಕಕ್ಕೆ ಹೋಗೋಣ, ಅಲ್ಲಿ ನಿರಂತರವಾಗಿ ಎಲ್ಲ ಬಗೆಯ ಅನುಭವವನ್ನು. ಎಷ್ಟು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಎಷ್ಟು ಸಿನಿಮಾ ನೋಡಿದರೂ ಕೂಡ ತಲೆನೋವೇ ಬರುವುದಿಲ್ಲ, ಕಣ್ಣೋವೇ ಆಗುವುದಿಲ್ಲ, ಎಷ್ಟು ಊಟ ಮಾಡಿದರೂ ಕೂಡ ಹೊಟ್ಟೆನೋವೇ ಇಲ್ವಂತೆ. ಆ ಬಗೆಯ ಸ್ವರ್ಗ ಭೋಗವನ್ನು ನಮ್ಮ ಕಣ್ಮುಂದೆ ಇಡ್ತಾರೆ ಸ್ವಾಮಿ ವಿವೇಕಾನಂದರು. ಅದಕ್ಕೋಸ್ಕರ ಸ್ವರ್ಗ ಕಾಮೋ ಯಜೇತ, ಯಜ್ಞ ಮಾಡಿ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಆದರೂ ಸುಖವನ್ನು, ಹೆಚ್ಚಿನ ಸುಖವನ್ನು ಪಡೆಯೋಣ ಅಂತ ಮನುಷ್ಯ ಯೋಜನೆಯನ್ನು ಹಾಕ್ತಾನಂತೆ. ಈ ರೀತಿಯಲ್ಲಿ ಈ ಭೋಗಾಭಿಲಾಷೆ ಅಂತ ಹೇಳ್ತಕ್ಕಂಥದ್ದು ಸ್ವರ್ಗಲೋಕದವರೆಗೂ ಹರಿದುಕೊಂಡು ಹೋಗ್ತಾ ಇರ್ತದೆ. ಮುಂದಿನ ಜನ್ಮ, ಮುಂದಿನ ಜನ್ಮ, ಈ ಜನ್ಮದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸೋದಕ್ಕಾಗಲಿಲ್ಲ, ಸಂಪೂರ್ಣ ಸುಖವನ್ನು ಹೀರೋದಕ್ಕಾಗಲಿಲ್ಲ, ಮುಂದಿನ ಜನ್ಮದಲ್ಲಿ ಆದರೂ ಕೂಡ ಅದನ್ನು ಪಡಿತೇನೆ ಅಂತ ಜೀವ ಸಂಕಲ್ಪ ಮಾಡುತ್ತದೆ. ಆದ್ರಿಂದ ಮತ್ತೊಂದು ಗಟ್ಟಿಮುಟ್ಟಾದ ಶರೀರವನ್ನು ಪಡೆಯುವಂತಹ ಕುಟುಂಬದಲ್ಲಿ ಹೋಗಿ ಹುಟ್ಟಿ, ಪಂಜಾಬಿಗಳ ಕುಟುಂಬದಲ್ಲಿ ಹೋಗಿ ಹುಟ್ಟಿ ಭೋಗವನ್ನು ಅನುಭವಿಸ್ತಾ ಇರ್ತದೆ. ಹೀಗೆ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಅಂತ ಮುಂಡಕ ಉಪನಿಷತ್ತು ಹೇಳ್ತದೆ. ಹೀಗೆ ಹಲವಾರು ಲೋಕಗಳನ್ನು ಪರೀಕ್ಷೆ ಮಾಡಿ ಈ ಜೀವ ತೆರತಕ್ಕಂಥದ್ದು ಒಂದು ವೈರಾಗ್ಯವನ್ನು ತಾಳುವ ಸ್ಥಿತಿಗೆ ಬರ್ತದೆ. ಇದನ್ನ ನಾವು ಅನುಭವಿಸಿಯೇ ಮುಗಿಸುವುದಕ್ಕೆ ಸಾಧ್ಯವಿಲ್ಲ ಅಂತ. ಆಗ ಮಾತ್ರವೇ ಅವನಲ್ಲಿರ್ತಕ್ಕಂಥ ಭೋಗ ಆಸಕ್ತಿ ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣ ಹೊರಟೋಗ್ಬಿಟ್ಟಿರ್ತದೆ. ಅಲ್ಲಿಯವರೆಗೆ ಆ ಭೋಗ ಆಸಕ್ತಿ ಅಂತ ಹೇಳ್ತಕ್ಕಂಥದ್ದು ಮನಸ್ಸಲ್ಲಿ ಇರ್ತದೆ. ಅದಕ್ಕೋಸ್ಕರ ಹಿಂದೆ ಒಮ್ಮೆ ಇಲ್ಲಿ ಒಂದು ಸಣ್ಣ ಸತ್ಸಂಗ ಮಾಡಿದಾಗ ಆಧ್ಯಾತ್ಮಿಕ ಶಬ್ದಕೋಶ ಅದನ್ನು ಹೇಳ್ತಾ ಆತ್ಮವಿಶ್ಲೇಷಣೆ ಮಾಡಬೇಕು, ಆತ್ಮಪರೀಕ್ಷೆ ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಒಂದು ಶಬ್ದವನ್ನ ಹೇಳಿದ್ದೆ. ನಮ್ಮ ಮನಸ್ಸಿನ ಒಳಗಡೆ ಪ್ರಶ್ನೆ ಹಾಕಬೇಕು, ಎಷ್ಟು ಮಟ್ಟಿಗೆ ನಿನಗೆ ಭೋಗಾಸಕ್ತಿ ಇದೆಯಪ್ಪ, ಯಾವ ಭೋಗ ಅದ ಮೇಲೆ ನಿನಗೆ ಆಸೆ ಇದೆ ಅಂತ. ಅದು ಹೇಳೋದಿಲ್ಲ, ಅದು ಹೇಳಿದ್ರೆ ಕೊಡೋದಿಲ್ಲ ಅಂತ ಗೊತ್ತವನಿಗೆ, ಅದಕ್ಕೋಸ್ಕರ ಸುಮ್ಮನೆ ಇರುತ್ತದೆ. ಆಮೇಲೆ ಇತ್ ಕಡೆ ಎಲ್ಲೋ ಗಮನ ಕೊಟ್ಟಾಗ ಅದು ಬಂದು ನೋಡಿ ಇದೇ ಬೇಕಾದ್ದು ಅನುಭವಿಸು, ತಕ್ಷಣ ಆ ಅನುಭವಿಸು ಅಂತ ಹೇಳಿ ಆಯ್ತು. ಆ ಅನುಭವಿಸ್ತಕ್ಕಂಥ ವಸ್ತು ಅಂತ ಹೇಳ್ತಕ್ಕಂಥ ಎರಡೆ ಇದ್ದಾಯ್ತು, ಅದನ್ನು ಕಂಡಾಯ್ತು, ಅನುಭವಿಸ್ಬೇಕು ಅಂತ ಹೇಳ್ತಕ್ಕಂಥ ಮನಸ್ಸು ಬಂದಾಯ್ತು, ಅನುಭವಿಸಿ ಆಯ್ತು. ಅಷ್ಟು ಬೇಗ ಅದು ಕೆಲಸ ಮಾಡಿಬಿಡ್ತದೆ. ವೇಗ ವೇಗ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾನೆ ಶ್ರೀಕೃಷ್ಣ. ಶಕ್ನೋತಿ ಹೈ ವಯಸ್ ಸೋಡುಂ ಪ್ರಾಕ್ ಶರೀರ್ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸ ಯುಕ್ತ ಸ ಸುಖೀನರ. ಕಾಮ ಮತ್ತು ಕ್ರೋಧ ಅಂತ ಹೇಳ್ತಕ್ಕಂಥದ್ದು ಬಹಳ ವೇಗಶಾಲಿಗಳಾದಂಥವುಗಳು. ಇನ್ನೇನು ಅದನ್ನು ಮಾಡಬಾರ್ದೋ ಬೇಕೋ ಅಂತ ಹೇಳೋ ಹೊತ್ತಿಗೆ ಮಾಡಿ ಆಗ್ಬಿಟ್ಟಿರುತ್ತೆ, ಬಿಟ್ಟಾಗಿರೋದಿಲ್ಲ. ಅದೇ ಸ್ವಾರಸ್ಯ ಇರೋದಲ್ಲಿ. ಅಷ್ಟೇ ವೇಗವಾಗಿ ಅದನ್ನು ತಡೆದು ದೂರ ಹೋಗೋಣ, ಆಸಕ್ತಿ ಇಲ್ಲ ಅದಕ್ಕೆ. ಅದಕ್ಕೋಸ್ಕರ ಬುದ್ಧಿ ಚೆನ್ನಾಗಿರುವಾಗಲೇ ಸರಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ನಾನೇನಾದರೂ ದೌರ್ಬಲ್ಯದ ಸನ್ನಿವೇಶದಲ್ಲಿ ಇತ್ತು ಅಂತ ಹೇಳಿದ್ರೆ, ಹೇ ಭಗವಂತ, ಆಗ ನೀನು ನನ್ನನ್ನು ಕಾಪಾಡಬೇಕು, ನಾನು ಅದಕ್ಕೆ ಬಲಿ ಆಗದಂತೆ ನನ್ನನ್ನು ರಕ್ಷಿಸಬೇಕು. ಹಳ್ಳಕ್ಕೆ ಬಿದ್ದ ಮೇಲೆ ಮತ್ತೆ ಏನು ಪ್ರಯೋಜನ ಇಲ್ಲ ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ನಮ್ಮ ನಮ್ಮ ಮನಸ್ಸನ್ನು ನಾವು ಚೆನ್ನಾಗಿ ವಿಶ್ಲೇಷಣೆ ಮಾಡಬೇಕು. ನಮಗೆ ನಾವೇ ಶಿಕ್ಷಕರಾಗಬೇಕು, ನಮಗೆ ನಾವೇ ನಿರೀಕ್ಷಕರಾಗಬೇಕು, ನಮಗೆ ನಾವೇ ಪರೀಕ್ಷಕರಾಗಬೇಕು. ಆಧ್ಯಾತ್ಮಿಕ ಜೀವನವನ್ನು ಕೈಕೊಂಡವನು ಇತರರ ಲೋಪದೋಷಗಳನ್ನು ನೋಡುವ ಗೊಡವೆಗೆ ಹೋಗೋದಿಲ್ಲ. ಯಾಕೆಂತಂದ್ರೆ ಪರಚಿಂತೆ ಯಮಗೆ ಏಕೆ, ಯಮ್ಮಯ ಚಿಂತೆ ಯಮಗೆ ಸಾಲದೆ. ನಮ್ಮ ಕಾಲಬುಡದಲ್ಲಿ ದೊಡ್ಡ ತೊಲೆಯೇ ಬಿದ್ದಿದೆ, ಇನ್ನೊಬ್ಬನ ಕಣ್ಣಲ್ಲಿ ಏನೋ ಸಣ್ಣ ಕಸ ಬಿದ್ದರೆ ಅದನ್ನ ಹೇಳೋದಕ್ಕೆ ಹೋಗ್ತೀವಿ ನಾವು ನೋಡಲ್ಲ. ಇನ್ನೊಬ್ಬರದನ್ನು ಹೇಳೋದಕ್ಕೆ ನಮಗೆ ಸ್ಪಷ್ಟವಾಗಿ ಕಾಣ್ತದೆ ನಮಗೆ ಎಂಥ ದುರ್ಗತಿ ಒದಗಿದೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಕಂಡುಕೊಳ್ಳುವಲ್ಲಿ ಬಹಳ ಹಿಂದುಳಿದಿದ್ದೇವೆ. ಆಧ್ಯಾತ್ಮಿಕ ಜೀವನದಲ್ಲಿ ಆಗಬೇಕಾದಂತಹ ಕಾರ್ಯ ಇದು, ನಮ್ಮನ್ನು ನಾವು ಪರೀಕ್ಷೆ ನಿರೀಕ್ಷೆ ಮಾಡಿಕೊಡ್ತಕ್ಕಂಥದ್ದು. ಏನಾದರೂ ದೋಷ ಇತ್ತು ಅಂತಂದ್ರೆ ಅವತ್ತಿಂದ ಅವತ್ತು ಅದನ್ನು ಹೋಗಲಾಡಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡತಕ್ಕಂಥದ್ದು. ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು, ಮತ್ತೆ ಮತ್ತೆ ಹೇಳ್ತಾ ಇರಬೇಕು. ನಮ್ಮ ಮನಸ್ಸಿಗೂ ಶಿಕ್ಷಣವನ್ನು ಕೊಡಬೇಕು, ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿರತಕ್ಕಂಥ ಆ ಪರಮಾತ್ಮನಿಗೂ ಹೇಳಿಟ್ಟಿರಬೇಕು. ಹೇ ಭಗವಂತ, ನಾನು ಎಚ್ಚರ ತಪ್ಪಿದ ಕಾಲದಲ್ಲಿ ಎಚ್ಚರವನ್ನು ಕೊಡಬೇಕಾದವನು ನೀನು ಅಂತ. ಎಲ್ಲಿಯವರೆಗೂ ಬರ್ತದೆ ಅಂತ ಹೇಳಿದ್ರೆ, ಎಚ್ಚರದ ಕಾಲದಲ್ಲಿ ನಾವು ಸಾಧ್ಯವಾದಷ್ಟು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇರ್ತೇವೆ. ಸ್ವಪ್ನಾವಸ್ಥೆಯಲ್ಲಿ ನಮ್ಮ ಎಚ್ಚರ ನಮ್ಮ ಕೈಲಿ ಇರೋದಿಲ್ಲ. ಸ್ವಪ್ನದಲ್ಲಿ ಏನೇನೋ ಮಾವಿನ ಹಣ್ಣನ್ನ ಏನೇನೋ ಮೈಸೂರು ಪಾಕು ಏನೇನೋ ಚಿರೋಟಿ ತಿನ್ನೋದಕ್ಕೆ ಹೊರಟುಬಿಡ್ತೇವೆ ನಾವು. ಸ್ವಪ್ನ ದೋಷ ಅಂತ ಹೆಸರು. ಸ್ವಪ್ನದಲ್ಲಿ ನಡೆದಂತಹ ಆ ಘಟನೆಗಳು ಕೂಡ ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರವಾಗಿ ಉಳಿದು ಬಿಟ್ಟಿರ್ತದೆ. ಆದ್ರಿಂದ ಹಾಗೆ ಸಂಸ್ಕಾರವಾಗಿ ಉಳಿದಂತಹದ್ದು ಜಾಗೃತ ಅವಸ್ಥೆಯಲ್ಲೂ ಕೂಡ ಅದೇ ಕಾರ್ಯವನ್ನು ಮಾಡುವಂತೆ ಅದು ಪ್ರೇರೇಪಿಸಿ ಬಿಡ್ತದೆ. ಎಲ್ಲ ಪ್ರೇರೇಪಣೆಯಿಂದ ಮಾಡ್ತಕ್ಕಂಥದ್ದು ಮನುಷ್ಯ. ಒಂದು ನಾಯಿ ಕೂಡ ಒಂದೂರಿನಿಂದ ಇನ್ನೊಂದೂರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡ್ತಾ ಇರುತ್ತೆ. ಅದಕ್ಕೆ ಒಂದು ಒಳಗಡೆಯಿಂದ ಪ್ರೇರಣೆ ಸಿಗ್ತದೆ. ಆ ಮೂಗು ಇದೆಯಲ್ಲ, ಆ ಮೂಗಿನಿಗೆ ಒಳ್ಳೆ ಪ್ರೇರಣೆ ಸಿಗ್ತದೆ. ಎಲ್ಲಿಂದೋ ವಾಸನೆ ಬರ್ತದೆ, ಅಲ್ಲಿಗೆ ಓಡ್ತಾ ಇರ್ತದೆ. ಹಾಗೆ ನಮ್ಮ ಹೃದಯದಲ್ಲೂ ಕೂಡ ಆ ಸಂಸ್ಕಾರಗಳು, ಹಳೆಯ ಸಂಸ್ಕಾರಗಳು ತಿಳಿದಂತವುಗಳು ಪ್ರೇರಣೆಯನ್ನು ಕೊಡುತ್ತವೆ. ಹೋಗು, ಇಲ್ಲಿಗೆ ಹೋಗು ಅಂತ ನಿಮಗೆಲ್ಲ ಪ್ರೇರಣೆ ಸಿಕ್ಕಿದೆ ಒಳಗಡೆಯಿಂದ. ಇವತ್ತು ಶನಿವಾರ ರಾಮಕೃಷ್ಣಾಶ್ರಮಕ್ಕೆ ಹೋಗೋಣ ಅಂತ ಪ್ರೇರಣೆ ಸಿಕ್ಕಿದೆ. ಅದಕ್ಕೆ ಎಲ್ಲ ಕಡೆಯಿಂದ ಓಡಿ ಬಂದಿದ್ದೀರಿ ಇಲ್ಲಿಯ ವಾಸನೆ ಹಿಡಿದುಕೊಂಡು. ಹಾಗೆ ಬೇರೆ ಬೇರೆ ಕಡೆ ಅವರವರ ಸಂಸ್ಕಾರಗಳಿಗೆ ಆಸೆಗಳಿಗೆ ಅನುಸಾರವಾಗಿ ಅಂತರಂಗದಿಂದ ಬೇರೆ ಬೇರೆ ಪ್ರೇರಣೆ ಸಿಗ್ತಾ ಇರ್ತದೆ. ಈ ಪ್ರೇರಣೆ ಸಿಗ್ತಕ್ಕಂತಹದ್ದು ಸಂಸ್ಕಾರಗಳಿಗೆ ಅನುಸಾರವಾಗಿ. ಈ ಸಂಸ್ಕಾರ ಉಂಟಾಗ್ತಕ್ಕಂತಹದ್ದು ಮಾಡುವ ಕರ್ಮದ ಮೂಲಕ. ಕರ್ಮದಿಂದ ಸಂಸ್ಕಾರ, ಸಂಸ್ಕಾರದಿಂದ ಕರ್ಮ, ಕರ್ಮದಿಂದ ಸಂಸ್ಕಾರ, ಸಂಸ್ಕಾರದಿಂದ ಕರ್ಮ. ಹೀಗೆ ಅದಕ್ಕೆ ಇದು ಬೀಜ, ಇದಕ್ಕೆ ಅದು ಬೀಜ. ಈ ಸ್ವಪ್ನದಲ್ಲಿ ಕಂಡಂತಹ, ಅನುಭವಿಸಿದಂತಹ ಅಂಶಗಳು ಕೂಡ ಸಂಸ್ಕಾರವಾಗಿ ಜಾಗೃತ ಮನಸ್ಸಲ್ಲಿ ಕೆಲಸ ಮಾಡುತ್ತವೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಆ ಸ್ವಪ್ನದ್ದು ಸ್ವಪ್ನದಲ್ಲಿ ಆಗತಕ್ಕಂತಹ ದೋಷಪೂರ್ಣವಾದಂತಹ ಸ್ವಪ್ನವನ್ನು ಕೂಡ ಹೋಗಲಾಡಿಸಿಕೊಳ್ಳೋದಕ್ಕೆ ಎಚ್ಚರದಲ್ಲೇ ಪ್ರಾರ್ಥನೆ ಮಾಡಿಕೊಳ್ಬೇಕು. ಸ್ವಪ್ನದಲ್ಲಿ ಏನಾದರೂ ನಾನು ಅನ್ಯಾಯ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಕೆಟ್ಟ ಕೆಲಸ ಮಾಡ್ತಾ ಇತ್ತು ಅಂದರೆ, ಹೇ ಭಗವಂತ ಎಚ್ಚರಿಕೆ ಕೊಟ್ಟು ತಕ್ಷಣ ನನ್ನ ರಕ್ಷಣೆ ಮಾಡಿಬಿಡುವಂತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಅಂತಹ ಒಂದೇನಾದರೂ ಅನ್ಯಾಯ ನಾನು ತಿಳ್ತಕ್ಕಂಥದ್ದು ನಮ್ಮ ಈ ಸ್ವಪ್ನದ ಅವಸ್ಥೆಯಲ್ಲಿ ನಡೀತಾ ಇತ್ತು ಅಂತ ಹೇಳಿದ್ರೆ, ತಕ್ಷಣ ಅಲ್ಲಿ ಜಾಗೃತನಾಗಿರತಕ್ಕಂಥ ನಿತ್ಯ ಜಾಗೃತ ನಿರ್ನಿಮೇಷನಾಗಿರತಕ್ಕಂಥ ಆ ಪರಮಾತ್ಮ ಎಚ್ಚರವಾಗಿ ನೋಡಿ ನೋಡಿ ನೋಡಿ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಎಚ್ಚರಿಕೆ ಕೊಟ್ಟು ಅದು ಆಗ ಹಾಗೆ ಮಾಡಿಬಿಡ್ತಾನ. ಆದರೆ ನಾವು ನಮ್ಮ ಅಂತಃಸಾಕ್ಷಿಯ ಕಡೆಗೆ ಜಾಸ್ತಿ ಗಮನ ಕೊಡಬೇಕಾಗುತ್ತದೆ. ಆಗ ಅಂತಃಸಾಕ್ಷಿ ಅದನ್ನು ಶುದ್ಧಗೊಳಿಸಿಕೊಳ್ಬೇಕು, ಅದ್ರ ಕಡೆ ಗಮನ ಕೊಡಬೇಕು, ಅದು ಹೇಳಿದಾಗ ಕೇಳಿಕೊಂಡಿರಬೇಕು. ವಿಧೇಯತೆ, ಅಂತಃಸಾಕ್ಷಿ ಒಳಗಡೆ ಇರತಕ್ಕಂಥ ಅಂತರ್ಯಾಮಿಗೆ ನಾವು ವಿಧೇಯನಾಗಿರ್ತೇವೆ ಅಂತ ಸಂಕಲ್ಪ ಮಾಡಿಕೊಳ್ಬೇಕು, ವಿಧೇಯನಾಗಿರಬೇಕು. ಹಾಗೆ ವಿಧೇಯನಾಗಿರ್ತಾ ಇರ್ತಾ ಇರ್ತಾ ಇರ್ತಾ ಅದು ಪ್ರೇರೇಪಣೆಯನ್ನು ಕೊಡ್ತದೆ, ಸನ್ಮಾರ್ಗವನ್ನು ತಿಳಿಸಿಕೊಡ್ತದೆ, ಗುರುವಾಗಿ ಕೆಲಸ ಮಾಡ್ತದೆ. ಮನುಷ್ಯ ತಪ್ಪು ದಾರಿ ಹಿಡಿಯೋದೇ ಇಲ್ಲ, ನಿದ್ರೆಗಣ್ಣಲ್ಲೂ ಕೂಡ ತಪ್ಪು ದಾರಿ ಹಿಡಿಯೋದಿಲ್ಲ ಅವನು. ಅಂತ ಅದ್ಭುತವಾದಂತಹ ಸಾಮರ್ಥ್ಯ ಬರ್ತದೆ. ಹೀಗೆ ಇಂಥವುಗಳನ್ನೆಲ್ಲ ಮಾಡಿಕೊಂಡು ನಮ್ಮ ಆ ಭೋಗ ವಾಸನೆ ತಿಳಿತಕ್ಕಂಥದ್ದನ್ನ, ಆ ಒಂದು ಇಂದ್ರಿಯ ದಾಸ್ಯವನ್ನ ಹೋಗಲಾಡಿಸಿಕೊಂಡ್ರೆ ಬಹಳ ಬೇಗ, ಶ್ರೀರಾಮಕೃಷ್ಣ ಹೇಳಿದಂತೆ ಬಹಳ ಬೇಗ ಆ ಸ್ವಸ್ವರೂಪ ದರ್ಶನವನ್ನು ಮಾಡಿಕೊಳ್ಳಬಹುದು, ಮಾಡಿಕೊಳ್ಳೋ ಸಾಧ್ಯ ಉಂಟು ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಏನು ಹೇಳಿದ್ರು, ಭೋಗಾಸಕ್ತಿ ಎಷ್ಟು ಪ್ರಮಾಣದಲ್ಲಿ ಸಾಧಕದಲ್ಲಿ ಇರುತ್ತದೋ ಅಲ್ಲಿಯವರೆಗೆ ಆತನಿಗೆ ಸ್ವಸ್ವರೂಪದಲ್ಲಿ ತಡವಾಗುತ್ತದೆ ಅಂತ ಹೇಳಿದಾಗ ಮಾಸ್ಟರ್ ಮಾಷೆ ಏನ್ ಹೇಳ್ತಾನೆ, ಹೌದು ನೀವು ಯಾವಾಗಲೂ ಹೇಳ್ತಿರಲ್ಲ ಸಾಧನೆಯಲ್ಲಿ ಮುಳುಗಬೇಕು ಅಂತ, ಅಂತ ನೆನಪು ಮಾಡ್ಕೊಳ್ತಾನೆ. ಸಾಧನೆಯಲ್ಲಿ ಮುಳುಗುವುದಂದ್ರೆ ಏನರ್ಥ, ಸಾಧನೆಯಲ್ಲಿ ಮುಳುಗುವುದಂದ್ರೆ ಕೇವಲ ಜಪ ಮಾಡುವಂತ ಮಾತ್ರ ಅರ್ಥ ಅಲ್ವಾ, ಅರ್ಥ ಅಲ್ಲ. ಇಲ್ಲಿಂದ ಮನೆಗೆ ಹೋಗುವಾಗ, ಮನೆಯಿಂದ ಎಲ್ಲಿಗೆ ಹೋಗುವಾಗ, ಇಲ್ಲಿಂದ ಮಾರ್ಕೆಟ್ಗೆ ಹೋಗುವಾಗ, ಮಾರ್ಕೆಟಿಂದ ಮನೆಗೆ ಬರುವಾಗ, ಮನೆಯಿಂದ ಆಫೀಸಿಗೆ ಹೋಗುವಾಗ, ಆಫೀಸಿಂದ ಮನೆಗೆ ಬರುವಾಗಲೂ ಕೂಡ ಸಾಧನೆ ಮಾಡಬೇಕಾದಿದೆ. ಯಾತಕ್ಕೆ ಅಂತ ಹೇಳಿದ್ರೆ, ಕಣ್ಣು ಕಿವಿ ಅಂತ ಹೇಳ್ತಕ್ಕಂಥದ್ದು ಹತ್ತಾರು ಕಡೆ ಓಡಾಡ್ತಾ ಇರ್ತದೆ, ಹತ್ತಾರು ಶಬ್ದಗಳದ್ದು ಕೇಳ್ತಾ ಇರ್ತದೆ, ಅವೆಲ್ಲ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ. ಆದ್ರಿಂದ ಅಲ್ಲೂ ಕೂಡ ಎಚ್ಚರವಾಗಿ ಇದ್ದುಕೊಂಡು, ನೋಡಿ ಇದು ಕೇಳಬಾರದು, ಇದನ್ನು ಕೇಳಬೇಕು, ಇದನ್ನು ನೋಡಬಾರದು, ಇದನ್ನು ನೋಡಬೇಕು ಅಂತ ಶಿಕ್ಷಣವನ್ನು ಕೊಡ್ತಾ ಕೊಡ್ತಾ ಕೊಡ್ತಾ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡೇ ಬರಬೇಕು. ಮಾರ್ಕೆಟ್ನಿಂದ ಮನೆಗೆ ಬರುವವರೆಗೂ ಕೂಡ ಮನಸ್ಸು ಶುದ್ಧವಾಗಿಯೇ ಇರಬೇಕು. ಅದಕ್ಕೋಸ್ಕರ ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಹ ಅಂತಿರ್ತಕ್ಕಂಥ ಪ್ರಾರ್ಥನೆ ಹುಟ್ಟುಕೊಂಡು ಋಷಿಮುನಿಗಳಲ್ಲಿ, ನಮ್ಮ ಕಣ್ಣುಗಳು, ಕಿವಿಗಳು, ಪ್ರತಿಯೊಂದು ಇಂದ್ರಿಯಗಳು ಕೂಡ ಭದ್ರವಾದದ್ದನ್ನೇ ಕಾಣುವಂತಾಗಲಿ, ಭದ್ರವಾದದ್ದನ್ನೇ ಕೇಳುವಂತಾಗಲಿ, ಭದ್ರವಾದದ್ದನ್ನೇ ಮಾತನಾಡುವಂತಾಗಲಿ, ಕಣ್ಣಿಗೆ ಅಭದ್ರವಾದದ್ದು ಬಿತ್ತು ಅಂತ ಹೇಳಿದ್ರೆ ಮನಸ್ಸು ಕಲುಷಿತವಾಗುತ್ತದೆ, ಕಿವಿಗೆ ಅಭದ್ರವಾದದ್ದು ಅಮಂಗಳಕರವಾದದ್ದು ಬಿತ್ತು ಅಂತ ಹೇಳಿದ್ರೆ ಮನಸ್ಸು ಕಲಿಬಿಲಿ ಆಗ್ತದೆ, ಕೊಳಕಾಗ್ತದೆ ಮನಸ್ಸು. ಅದಕ್ಕೋಸ್ಕರ ಭದ್ರವಾದದ್ದು ಮಾತ್ರ ನಮ್ಮ ಕಿವಿಗೆ ಕೇಳುವಂತಾಗಲಿ ಅಂತ ಹೇಳ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ಳಲಾಗಿದೆ. ಅದು ಕೂಡ ಪ್ರತಿದಿನ ಮಾಡಿಕೊಳ್ಬೇಕು, ಯಾಕಂತ ಹೇಳಿದ್ರೆ ಪ್ರತಿದಿನ ಅಪಘಾತ ತಪ್ಪಿದ್ದಲ್ಲ, ಅವಾಂತರಗಳು ತಪ್ಪಿದ್ದಲ್ಲ. ಆದ್ರಿಂದ ಪ್ರತಿದಿನ ಆ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾಡಿಕೊಂಡು ಅಂತ ಒಂದು ಕೆಟ್ಟ ಪರಿಸ್ಥಿತಿಯಿಂದ ನಾವು ಪಾರಾಗುವಂತೆ ಮಾಡಿಕೊಳ್ಬೇಕು, ಮತ್ತು ನಾವಾಗಿ ಕೂಡ ಅಲ್ಲಿಗೆ ಹೋಗಬಾರದು. ಅದು ಸಾಧನೆ ಅಂತ ಹೇಳಿದ್ರೆ, ಸಾಧನೆ ಅಂದ್ರೆ ಕೇವಲ ಜಪಧ್ಯಾನ ಮಾತ್ರ ಅಲ್ಲ, 24 ಗಂಟೆಯೂ ಸಾಧನೆ. ಆಧ್ಯಾತ್ಮಿಕ ವ್ಯಕ್ತಿಗೆ ಸಾಧನೆ 24 ಗಂಟೆಯೂ ಕೂಡ, ನಿದ್ರೆಯೂ ಕೂಡ ಒಂದು ಸಾಧನೆ. ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಹೇ ಭಗವಂತ ನಿನ್ನ ಮಡಿಲಲ್ಲೇ ಮಲ್ಕೊಂಡಿದ್ದೇನೆ, ನನಗಿನ್ಯಾವ ಬಗೆಯ ಅಡೆತಡೆಗಳು, ದೋಷಗಳು ತಟ್ಟಬಾರದು, ತಟ್ಟು ಸಾಧ್ಯವಿಲ್ಲ, ಯಾಕೆಂದ್ರೆ ನಿನ್ನ ರಕ್ಷೆಯಲ್ಲಿ, ನಿನ್ನ ಮಡಿಲಲ್ಲಿ ಮಲಗಿದ್ದೇನೆ ಅಂತ ಹೇಳ್ತಕ್ಕಂಥ ಆ ಪ್ರಾರ್ಥನೆ ಮೂಲಕ ಭದ್ರವಾಗಿ ಅವನಲ್ಲಿ ಮಲ್ಕೊಳ್ಬೇಕು. ಹೇಳುವಾಗಲೂ ಕೂಡ ಅವನಲ್ಲೇ ಎದ್ದು ಅವನನ್ನೇ ನಮಸ್ಕರಿಸಿ, ಹೇ ಭಗವಂತ ರಾತ್ರಿಯನ್ನು ಬಹಳ ಚೆನ್ನಾಗಿ ಕಳೆದೆ ನಿನ್ನ ಕೃಪೆಯಿಂದ, ಇವತ್ತಿನ ದಿನಗಳು ಕೂಡ ದಿನದ ಕಾರ್ಯಕಲಾಪಗಳೆಲ್ಲವೂ ಕೂಡ ನಿನ್ನ ಕೃಪೆಯಿಂದ ಚೆನ್ನಾಗಿ ನಡೆಯುವಂತೆ, ನಿನ್ನನ್ನು ಕಾಣುವುದಕ್ಕೆ ಅನುಕೂಲವಾದಂತಹ ಕಾರ್ಯಗಳೇ ನನ್ನ ತ್ರಿಕರಣಗಳಿಂದ ನಡೀತಾ ಇರಲಿ. ತ್ರಿಕರಣ ಮನಸ್ಸು ಮಾತು ಕೃತಿ, ಈ ಮೂರು ಕರಣಗಳಿಂದ ಕೂಡ ನಿನ್ನನ್ನು ಕಾಣುವುದಕ್ಕೆ ಅನುಕೂಲವಾದಂತಹ ಕಾರ್ಯಗಳು ಮಾತ್ರವೇ ನನ್ನಿಂದ ನಡೀತಾ ಇರಲಿ. ಹೇ ಭಗವಂತ, ನೀನು ಅದಕ್ಕೆ ಪ್ರೇರಣೆಯನ್ನು ಕೊಡಬೇಕು, ನೀನು ಅದಕ್ಕೆ ಶಕ್ತಿಯನ್ನು ಕೊಡಬೇಕು. ಇದೊಂದು ಒಳ್ಳೆ ಕೆಲಸ ಆಯಿತು, ಇದು ದಯವಿಟ್ಟು ನೀನು ತಗೊಂಡ್ಬಿಡಿ, ಈಗಲೇನೇನೆ ನಿನಗೆ ಅದು ಅರ್ಪಣೆ, ಇದು ಅರ್ಪಣೆ ಮಾಡಿಕೊಳ್ಬೇಕಾದ್ರು ಬಹಳ ಮುಖ್ಯ. ಎಲ್ಲ ಸಂಸ್ಕೃತದಲ್ಲೇ ಮಾತನಾಡಬೇಕಾಗಿಲ್ಲ. ಇವತ್ತು ಬೆಳಿಗ್ಗೆ ತಾನೇ ಒಬ್ಬ ಮುದುಕಿ ತಾವು ಮಾಡ್ತಾ ಇದ್ದಂತಹ ಪ್ರಾರ್ಥನೆಯನ್ನ ನನ್ನ ಮುಂದೆ ಹೇಳಿದ್ರು, ಈ ತರ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ. ಬಹಳ ಸಾತ್ವಿಕ ಹೆಂಗಸು. ಆಶ್ಚರ್ಯವಾಯ್ತು, ಬರೀ ಕನ್ನಡದಲ್ಲೇ ಇದೆ ಎಲ್ಲ ಪ್ರಾರ್ಥನೆಯೂ ಕೂಡ. ಸಂಸ್ಕೃತ ಶ್ಲೋಕವನ್ನು ಯಾವ ರೀತಿ ಹೇಳಬಹುದೋ ಆ ರೀತಿಯಲ್ಲಿ ಆ ಕನ್ನಡ ವಾಕ್ಯಗಳನ್ನ, ಪ್ರಾರ್ಥನಾಮಯವಾದ ಕನ್ನಡ ವಾಕ್ಯವನ್ನ ಹೇಳಿ ತೋರಿಸಿದ್ರು. ಪ್ರಾರ್ಥನೆಯನ್ನು ಸಂಸ್ಕೃತದಲ್ಲೇ ಮಾಡಬೇಕು ಅಂತ ಹೇಳ್ತಕ್ಕಂಥ ನಿಯಮವೇನೂ ಇಲ್ಲ. ಕನ್ನಡದಲ್ಲೇ ನಾವು ಬರೆದುಕೊಂಡು ಅದನ್ನು ಗಟ್ಟಿ ಮಾಡಿಬಿಟ್ಟಿದ್ದೆ, ಅದನ್ನು ಹೇಳಬಹುದು ಅಥವಾ ಮನಸ್ಸಿಗೆ ಬಂದಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಬಹುದು. ಏನಾಗಬೇಕಾಗಿದೆ ಅಂತ ಹೇಳ್ತಕ್ಕಂಥದ್ದು ಗೊತ್ತಾದ್ರೆ ಸಾಕು. ಏನಾಗಬೇಕಾಗಿದೆ, ಒಳ್ಳೇದಾಗಬೇಕಾಗಿದೆ, ಅವನ ದರ್ಶನ ಆಗಬೇಕಾಗಿದೆ, ಒಳ್ಳೆಯದನ್ನೇ ಕಾಣಬೇಕಾಗಿದೆ, ಒಳ್ಳೆಯದನ್ನೇ ಮಾಡಬೇಕಾಗಿದೆ, ಒಳ್ಳೆಯದನ್ನೇ ಭಾವಿಸಬೇಕಾಗಿದೆ, ತನ್ನ ಮೂಲಕ ಅವನನ್ನು ಕಾಣಬೇಕಾಗಿದೆ. ಒಳ್ಳೆಯದನ್ನು ಭಾವಿಸುವುದು, ಒಳ್ಳೆಯದನ್ನು ಮಾತನಾಡುವುದು, ಒಳ್ಳೆಯದನ್ನೇ ಮಾಡುವುದು, ಇಷ್ಟೇ ಆಧ್ಯಾತ್ಮಿಕ ಜೀವನದ ಅತ್ಯಂತ ಪ್ರಧಾನವಾದಂತಹ ಒಂದು ಪ್ರಕ್ರಿಯೆ. ಇದನ್ನು ಮಾಡ್ತಾ ಮಾಡ್ತಾ ಭಗವಂತನನ್ನು ಕಾಣತಕ್ಕಂತಹದ್ದು ಈ ಎಲ್ಲ ಕಾರ್ಯಗಳ ಮುಖ್ಯ ಉದ್ದೇಶ ಅಂತನ್ನೋದನ್ನು ನಮ್ಮ ಮನಸ್ಸಿಗೆ ಮಂದಟ್ಟು ಮಾಡಿಬಿಡಬೇಕು. ಕೆಲಸ ಮಾಡಿ ಕೀರ್ತಿಯನ್ನು ಹೊಂದೋದಕ್ಕೋಸ್ಕರ ಅಲ್ಲ, ಓ ಮನಸ್ಸೇ ಒಳ್ಳೆಯ ಮಾತನಾಡಿ ಕೀರ್ತಿಯನ್ನು ಪಡೆಯೋದಕ್ಕೋಸ್ಕರ ಅಲ್ಲ, ಅಥವಾ ಒಳ್ಳೆಯ ಭಾವನೆಯನ್ನು ತಾಳಿ ಸುಮ್ಮನೆ ಸಂತೋಷ ಪಡೋದಕ್ಕೋಸ್ಕರ ಅಲ್ಲ. ಇದೆಲ್ಲವೂ ಕೂಡ ಆ ನಿತ್ಯನಾದಂತಹ ಶುದ್ಧನಾದಂತಹ ಪರಮಾತ್ಮನನ್ನು, ಆನಂದ ಸ್ವರೂಪಿಯಾದ ಪರಮಾತ್ಮನನ್ನು ಕಾಣೋದಕ್ಕೋಸ್ಕರಪ್ಪ ಮನಸ್ಸೇ. ಈ ಪರಮಾತ್ಮನನ್ನು ಕಾಣುವಂತಹದ್ದನ್ನು ಬಿಟ್ಟು ಬಾಕಿ ಉಳಿದು ಯಾವ ಬೈಕಿಯೂ ಕೂಡ ನಿನ್ನ ಮನಸ್ಸಲ್ಲಿ ಹೇಳದೇ ಇರಲಿ. ಸಣ್ಣ ಪುಟ್ಟಂತಹ ದರ್ಶನಗಳು ಕೂಡ, ದಿವ್ಯ ದರ್ಶನಗಳು ಕೂಡ ಏನಾದರೂ ಆಯಿತು ಅಂತ ಹೇಳಿದ್ರೆ ಅದೇ ಬಹಳ ದೊಡ್ಡದು ಅಂತ ಏ ಮನಸ್ಸೇ ಭಾವಿಸಬೇಡ. ಆಧ್ಯಾತ್ಮಿಕ ಅನುಭವಗಳು ಅಂತ ಹೇಳ್ತಕ್ಕಂತಹದ್ದು ಏನೇನೋ ಬಂದಾಗಲೂ ಕೂಡ ಅವುಗಳನ್ನೇ ಬಹಳ ದೊಡ್ಡದು ಅಂತ ಭ್ರಮಿಸಿ ಅದಕ್ಕಿಂತ ದೊಡ್ಡದಾದಂತಹ ಪರಮಾತ್ಮನ ಕಾಣತಕ್ಕಂತಹ ಭಾಗ್ಯದಿಂದ ವಂಚಿತನಾಗಬೇಡ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ಸಣ್ಣ ಪುಟ್ಟದ್ದೇ ಬಹಳ ದೊಡ್ಡದಾಗಿ ಕಾಣ್ತದೆ. ನಾವೆಲ್ಲ ಮಕ್ಕಳಿದ್ದಾಗೆ, ಮಕ್ಕಳಿಗೆ ಒಂದು ಸಣ್ಣ ಆಟದ ಬೊಂಬೆ ಕೊಟ್ಟರು ಏನು ಅದ್ಭುತ ಅದು. ನಾವು ಮಕ್ಕಳು ಉಪಾಧಿಯಲ್ಲಾಗಬಾರದು ಆ ದೃಷ್ಟಿಯಿಂದ, ಅಂದ್ರೆ ಪೆದ್ದಂಬಟ್ಟಾಗಬಾರದು, ಮದ್ದುಗಳಾಗಬಾರದು, ಸಣ್ಣ ಪುಟ್ಟದರಲ್ಲೇ ತೃಪ್ತಿಯನ್ನು ಪಡ್ತಕ್ಕಂಥವರಾಗಬಾರದು. ನಾವು ಎಲ್ಲಕ್ಕಿಂತ ದೊಡ್ಡದಾದಂತಹ ಆ ಪರಮಾತ್ಮನನ್ನು ಕಾಣುವವರೆಗೂ ತೃಪ್ತಿ ತಾಳ್ಬಾರದು, ಅದನ್ನು ಮೊದಲೇ ಸಂಕಲ್ಪ ಮಾಡಿಕೊಳ್ಬೇಕು. ಶ್ರೀರಾಮಕೃಷ್ಣರು ಈಗ ಮಾಸ್ಟರ್ ಮಾಷೆ ಹೇಳಿದ ಮಾತಿಗೆ ಹೇಳ್ತಾರೆ, ಹೌದು ಹೌದು ಹಾಗೇ ಮಾಡಬೇಕು, ಸಾಧನೆ ಮಾಡಬೇಕು. ನೋಡು, ಎಲ್ಲರಿಗೂ ಆತ್ಮ ಸಾಕ್ಷಾತ್ಕಾರ ಸಾಧ್ಯ, ಎಂಥ ಮಾತು. ಸಾಧನೆ ಮಾಡಬೇಕು ಅಂತ ಹೇಳ್ತಕ್ಕಂತಹ ಮಾತನ್ನ ಮಾಸ್ಟರ್ ಮಾಷೆ ಎತ್ತಿಕೊಟ್ಟದ್ದನ್ನ ಹೌದು ಅಂತ ಒಪ್ಕೊಂಡು ಈಗ ಹೇಳ್ತಾ ಇದ್ದಾರೆ, ನೋಡು ಎಲ್ಲರಿಗೂ ಆತ್ಮ ಸಾಕ್ಷಾತ್ಕಾರ ಸಾಧ್ಯ, ಎಲ್ಲರೂ ಅಂದ್ರೆ ಯಾರು, ಹುಚ್ಚರ ಆಸ್ಪತ್ರೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರು ಕೂಡ ಎಲ್ಲರೊಳಗೆ ಸೇರೋದಿಲ್ವಾ? ಸಿಟಿ ಮಾರ್ಕೆಟ್ನಲ್ಲಿ ಎಷ್ಟು ಜನ ಇಲ್ಲ ಅವರು ಕೂಡ ಎಲ್ಲರೂ ಅಲ್ವಾ? ಶ್ರೀರಾಮಕೃಷ್ಣಯೇ ಸ್ವತಃ ಕೈ ಹಿಡಿದು ತೂಗಿ ನೋಡಿ, ಶರ್ಟ್ ತೆಗೆದು ಎದೆ ಅಗಲವಾಗಿಯೋ ಅಥವಾ ಹಕ್ಕಿಯ ಎದೆಯಂತೆ ಗೂಡು, ಹಕ್ಕಿಯ ಗೂಡಿನಂತೆ ಗೂಡು ಕಟ್ಟಿದೆಯೋ, ಅವನಿಗೆ ಮೆಳ್ಳೆಗಣ್ಣಿದೆಯೋ, ಅವನಿಗೆ ಹಣೆ ಅಗಲವಾಗಿದೆಯೋ, ಮುಖಲಕ್ಷಣ ಸರಿಯಾಗಿದೆಯೋ, ಶರೀರ ಸಾಮುದ್ರಿಕವನ್ನೆಲ್ಲ ನೋಡಿ ಇವನಿಗೆ ಸಾಕ್ಷಾತ್ಕಾರ ಆಗುತ್ತೋ ಇಲ್ವೋ ಅಂತ ಹೇಳಿದವರು ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಸಾಕ್ಷಾತ್ಕಾರ ಸಾಧ್ಯ. ಆಗ ಮಾಸ್ಟರ್ ಮಾಷೆ ಹೇಳ್ತಾನೆ, ಅದು ನಿಜ, ಆದರೆ ಭಗವಂತ ಕರ್ತ, ಆದರೆ ಭಗವಂತ ಕರ್ತ ಮಾಡುವವನೆಲ್ಲ ಅವನೇ. ಜೀವಿಗಳ ಯೋಗ್ಯತೆಗನುಸಾರ ಆತ ವಿವಿಧ ಜೀವಿಗಳಲ್ಲಿ ವಿವಿಧ ರೀತಿಯಾಗಿ ವ್ಯಕ್ತವಾಗಿದ್ದಾನೆ. ಕೆಲವರಿಗೆ ಆತ್ಮ ಜಾಗೃತಿಯನ್ನು ಉಂಟು ಮಾಡಿಬಿಡ್ತಾನೆ, ಇನ್ನು ಕೆಲವರನ್ನ ಅಜ್ಞಾನದಲ್ಲಿ ಇಡ್ತಾನೆ. ಅಂದ್ಬಿಟ್ಟ ಮಾಸ್ಟರ್ ಮಾಷಿಯ. ಇದು ಶ್ರೀರಾಮಕೃಷ್ಣ ಹೇಳಿದ ಮಾತೆ. ಮಾಸ್ಟರ್ ಮಾಷಿಯನ್ ಸ್ವಂತ ಮಾತೇನಲ್ಲ ಇದು, ಹಿಂದೆ ಶ್ರೀರಾಮಕೃಷ್ಣ ಹೇಳಿದ್ರು, ನಾವು ಮರೆತರು, ಅವನು ಮರೀಲಿಲ್ಲ. ಕೆಲವರಿಗೆ ಅವನು ಆತ್ಮಜ್ಞಾನವನ್ನು ಉಂಟು ಮಾಡಿಬಿಡ್ತಾನೆ, ಆತ್ಮ ಜಾಗೃತಿಯನ್ನು ಉಂಟು ಮಾಡ್ತಾನೆ, ಇನ್ನು ಕೆಲವರಲ್ಲಿ ಕೆಲವರನ್ನ ಅಜ್ಞಾನದಲ್ಲಿ ಇಡ್ತಾನೆ ಅಂತ ಮಾತನಲ್ಲಿ ಮಾಸ್ಟರ್ ಮಾಷೆ ಹೇಳ್ತಾನೆ. ಭಗವಂತ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಗೊಂಡಿದ್ದಾನೆ ಅಂತ ಹೇಳ್ತಾನೆ ಶ್ರೀರಾಮಕೃಷ್ಣ. ಹೇಳ್ತಾ ಇದ್ದಾರೆ ಎಲ್ಲರಿಗೂ ಆತ್ಮ ಸಾಕ್ಷಾತ್ಕಾರ ಸಾಧ್ಯ ಅಂತ. ಇಲ್ಲಿ ಮಾಸ್ಟರ್ ಮಾಷೆ ಏನ್ ಹೇಳ್ತಾ ಇದ್ದಾನೆ, ಭಗವಂತ ಕರ್ತ ಅವನಿಗೆ ಕೆಲವರಲ್ಲೂ ಮಾತ್ರ ಜಾಗೃತಿ ಮಾಡ್ತಾನೆ, ಕೆಲವರನ್ನ ಮಾತ್ರ ಅಜ್ಞಾನದಲ್ಲೇ ಇಟ್ಟಿರ್ತಾನೆ ಅಂತ. ನೋಡಿ ಭಾವಿಸೋದಕ್ಕೆ ಎಷ್ಟೊಂದಿದೆ ಇದನ್ನ. ಶ್ರೀರಾಮಕೃಷ್ಣ ಮಾತನ್ನ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಹೇಳಿದಂತಾಯ್ತಲ್ಲ, ವ್ಯತಿರಿಕ್ತವಾಗಿ ಹೇಳಿದಂತಾಯ್ತಲ್ಲ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಎಲ್ರಿಗೂ ಆತ್ಮ ಸಾಕ್ಷಾತ್ಕಾರ ಸಾಧ್ಯ ಅಂತ. ಆದ್ರೆ ಇವನು ಹೇಳ್ತಾ ಇದ್ದಾನೆ ಭಗವಂತ ಅಲ್ವೇ, ಅವನು ಕೆಲವರನ್ನ ಅಜ್ಞಾನದಲ್ಲಿ ಇಟ್ಟಿದ್ದಾನೆ, ಕೆಲವರನ್ನ ಆತ್ಮ ಜಾಗೃತಿ ಮಾಡಿರ್ತಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ ಇಲ್ಲ ಅದು ಹಾಗಲ್ಲ, ಹಿಂದೆ ಇವರೇ ಹೇಳಿದ್ರು ಆ ಮಾತನ್ನ, ಆದ್ರೆ ಈಗ ಹೇಳ್ತಾರೆ ಅವರು ಇಲ್ಲ ಅದು ಹಾಗಲ್ಲ. ವ್ಯಾಕುಲ ಚಿತ್ತದಿಂದ ಆತನಿಗೆ ಪ್ರಾರ್ಥನೆ ಮಾಡಬೇಕು, ಹೃತ್ಪೂರ್ವಕ ಪ್ರಾರ್ಥನೆಗೆ ಆತ ಕಿವಿ ಕೊಟ್ಟೇ ಕೊಡ್ತಾನೆ. ಆಗಲೇ ಹೇಳಿದ್ದಾರೆ ಆ ಮಾತನ್ನ, ಅದನ್ನೀಗ ಮತ್ತೆ ಹೇಳ್ತಾ ಇದ್ದಾರೆ. ಎಲ್ಲರೂ ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು, ಆದರೆ ವ್ಯಾಕುಲ ಚಿತ್ತನಾಗಿ ಪ್ರಾರ್ಥನೆ ಮಾಡಬೇಕಂತೆ, ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕಂತೆ ಅವನು ಕೇಳ್ತಾನಂತೆ. ಈ ಮಾತನ್ನು ಹೇಳಿದಾಗ ನಮ್ಮಲ್ಲಿ ಎಷ್ಟೋ ಜನ ಅತ್ತವರು ಈ ಮಾತನ್ನು ಸುಳ್ಳು ಅಂದ್ಬಿಡ್ತಾರೆ. ನಾವು ಎಷ್ಟೊಂದು ಅತ್ತಿದ್ದೇವೆ, ಅವನೇನು ನಮ್ಮ ಕರೆಗೆ ಹೋಗೊಟ್ಟಿದ್ದಾನೆ, ನಾವು ಅಳೋದಕ್ಕೇನು ಕಡಿಮೆ ಮಾಡಿದ್ದೇವೆ, ಮನೆ ಕೆಲಸ ಕಾರ್ಯ ಎಲ್ಲ ಮುಗಿದು ಮನೆ ಯಜಮಾನರು ಆಫೀಸಿಗೆಲ್ಲ ಹೋದ ಮೇಲೆ ಮನೇಲಿ ಕೂತ್ಕೊಂಡು ಅಳ್ತಾ ಇರಲಿಲ್ವೇ? ಹಾಗಾದರೆ ಯಾತಕ್ಕೆ ನಮಗೆ ಸಾಕ್ಷಾತ್ಕಾರ ದೊರೆಯಲಿಲ್ಲ, ಎಷ್ಟು ವರ್ಷಗಳಿಂದ ಅತ್ತಿದ್ದೇವೆ ನಾವು? ಶ್ರೀರಾಮಕೃಷ್ಣ ಆಗಲೇ ಹೇಳಿದಂತೆ ಆ ಭೋಗ ಪ್ರಮಾಣ, ಭೋಗಾಸಕ್ತಿ ಅಂತ ಹೇಳ್ತಕ್ಕಂಥದ್ದು, ನಾವಾಗಲೇ ನೋಡಿದಂತೆ ಮನದ ಯಾವ ಮೂಲೆಯಲ್ಲಿ ಅದು ಗೂಡು ಕಟ್ಕೊಂಡಿದೆ. ಬಹಳ ಮೋಸಗಾರ ಈ ಮನಸ್ಸು, ನಮಗೆ ನಾವೇ ಮೋಸ ಮಾಡಿಕೊಳ್ತಾ ಇರ್ತೀವಿ, ನಮಗೇ ಗೊತ್ತಿಲ್ಲದ ಹಾಗೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಹೇಳೋದು ಹೃತ್ಪೂರ್ವಕ ಪ್ರಾರ್ಥನೆ ಅಂತ. ಆ ಹೃತ್ಪೂರ್ವಕ ಪ್ರಾರ್ಥನೆ ಅನ್ನೋದು ಯಾವಾಗ ಬರ್ತದೆ ಅದನ್ನು ಮಾತ್ರ ಅವರವರೇ ನೋಡ್ಕೊಳ್ಬೇಕು. ಯಾಕೆಂತಂದ್ರೆ ಅವರವರ ಹೃದಯ ಅವರವರ ಹತ್ರ ತಾನೇ ಇರೋದು, ಅವರವರ ಹೃದಯ ಏನು ಹೇಳುತ್ತೆ ಅಂತ ಹೇಳ್ತಕ್ಕಂಥದ್ದು ಅವರವರಿಗೆ ತಾನೇ ಗೊತ್ತಾಗೋದು. ಆದ್ರಿಂದ ಅವರವರ ಹೃತ್ಪೂರ್ವಕತೆಯನ್ನು ಅವರವರೇ ಕಂಡುಕೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಇನ್ನೊಬ್ರು ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೊರಗಡೆಯ ಕಣ್ಣೀರನ್ನು ನೋಡಿ ಇವನೊಬ್ಬ ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನಂತ ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ. ಅವರವರ ಹೃತ್ಪೂರ್ವಕತೆಯನ್ನು ಕಾಣತಕ್ಕಂಥವನು ಆ ಹೃದಯದ ಒಳಗೆ ಇರತಕ್ಕಂತಹ ಪರಮಾತ್ಮ ಒಬ್ಬನೇ, ಅವನಿಗೆ ಗೊತ್ತಾಗ್ತದೆ ಅದು, ಯಾಕೆಂದ್ರೆ ಅಲ್ಲೇ ಒಳಗಡೆ ಇದ್ದಾನವನು. ಶ್ರೀರಾಮಕೃಷ್ಣ ಎಲ್ಲರಿಗೂ ಆತ್ಮ ಜಾಗೃತಿ ಆತ್ಮ ಸಾಕ್ಷಾತ್ಕಾರ ಸಾಧ್ಯ, ಆದರೆ ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಕ್ಕಂತಹ ಮಾತನ್ನ ಇಲ್ಲಿ ಹೇಳಿದ್ದನ್ನ ನಾವು ಮತ್ತೆ ಮತ್ತೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಹೃತ್ಪೂರ್ವಕತೆ ಅಂತಂದ್ರೆ ಏನು ಅಂತ, ವ್ಯಾಕುಲ ಚಿತ್ತ ಅಂತಂದ್ರೆ ಏನು ಅಂತ ಮತ್ತೆ ಮತ್ತೆ ಅರ್ಥ ಮಾಡಿಕೊಳ್ಬೇಕು, ನಾವೇ ಭಾವಿಸಬೇಕು. ಶ್ರೀಮಾತೆ ಶಾರದಾದೇವಿಯವರು ಅವ್ರನ್ನ ಕೇಳಿದಾಗ ಈ ಭಗವದ್ ವ್ಯಾಕುಲತೆ ಅಂತ ಹೇಳ್ತಕ್ಕಂಥದ್ದು ಯಾವಾಗ ಮೂಡುತ್ತೆ ನಮ್ಮಲ್ಲಿ ಅಂತ ಮಾತನ್ನು ಕೇಳಿದಾಗ, ಸದಾ ಭಗವಂತನ ಸ್ಮರಣೆ ಮಾಡ್ತಾ ಇದ್ರಾಯ್ತು, ವ್ಯಾಕುಲತೆ ತನ್ನಷ್ಟಕ್ಕೆ ತಾನೇ ಬರ್ತದೆ ಅಂತ. ಬಹಳ ಸ್ವಾರಸ್ಯಕರವಾದಂತಹ ಮಾತದು ಸ್ಮರಣೆ, ಅವನ ಲೀಲೆಗೆ ಸಂಬಂಧಪಟ್ಟಂತೆ ಸ್ಮರಣೆ, ನಾಮಜಪದ ಮೂಲಕ ಸ್ಮರಣೆ, ಕೈಂಕರ್ಯದ ಮೂಲಕ ಸ್ಮರಣೆ, ಸೇವಾ ಕಾರ್ಯದ ಮೂಲಕ ಸ್ಮರಣೆ, ಹೀಗೆ ಬಗೆ ಬಗೆಯಾಗಿ ಅವನ ಸ್ಮರಣೆ ಮಾಡ್ತಾ ಮಾಡ್ತಾ ಮಾಡ್ತಾ ಹಾಗಾದ್ರೆ ಅವನು ಯಾರಿರ್ಬಹುದು, ಅವನು ಹೇಗಿರ್ಬಹುದು ಅವನನ್ನು ನೋಡ್ಲೇಬೇಕಲ್ಲ ಅಂತ ಹೇಳ್ತಕ್ಕಂಥ ವ್ಯಾಕುಲತೆ ಒಳಗಡೆ ಮೂಡುತ್ತದೆ ಅಂತ ತಾತ್ಪರ್ಯ. ಬಹಳ ಸ್ವಾರಸ್ಯಕರವಾದ ಮಾತನ್ನು ಶ್ರೀಮಾತೆಯವರು ಹೇಳಿದ್ದಾರೆ ತುಂಬಾ ಸರಳವಾಗಿ. ಇಲ್ಲಿ ಶ್ರೀರಾಮಕೃಷ್ಣರು ಆ ಹೃತ್ಪೂರ್ವಕ ಪ್ರಾರ್ಥನೆ, ವ್ಯಾಕುಲ ಚಿತ್ರದ ಪ್ರಾರ್ಥನೆಯನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಭಗವಂತ ಕಿವಿಗೊಟ್ಟೆ ಕೊಡ್ತಾನೆ ಅಂತ ಹೇಳ್ತಾರೆ. ಆಗ ಒಬ್ಬ ಭಕ್ತ ಹೇಳ್ತಾನೆ, ಅದು ಸರಿ, ನಮ್ಮಲ್ಲಿ ಅಹಂಕಾರ ಇರೋದ್ರಿಂದ ಪ್ರಾರ್ಥನೆ ಮಾಡಬೇಕಾಗುತ್ತೆ ಅಂದ. ಇದು ಭಕ್ತನ ಮಾತು, ನಮ್ಮಲ್ಲಿ ಅಹಂಕಾರ ಇರೋದ್ರಿಂದ ಪ್ರಾರ್ಥನೆ ಮಾಡಬೇಕಾಗತ್ತೆ ಅಂತಂದ. ಈ ಮಾತಿಗೆ ಅರ್ಥ ಏನು? ಯಾತಕ್ಕೆ ಆ ಭಕ್ತ ಆ ತರ ಹೇಳ್ದ? ಈ ಅಹಂಕಾರ ಇತ್ತು ಅಂತ ಹೇಳಿದ್ರೆ ಅದು ಎಷ್ಟು ಖಾರವಾಗಿರುತ್ತೆ ಅಂತ ಅನ್ನೋದನ್ನ ನಾವು ದಿನ ಬೆಳಗಾದ್ರೆ ನೋಡ್ತಾ ಇದ್ದೇವೆ. ಅವ್ರ ಖಾರ ಇವರಿಗೆ, ಇವ್ರ ಖಾರ ಅವರಿಗೆ ತಗಲಿ, ಅವ್ರ ಕಣ್ಣಲ್ಲಿ ಇವ್ರ ನೀರು ಬರೆಸಿ, ಇವ್ರ ಕಣ್ಣಲ್ಲಿ ಅವ್ರ ನೀರು ಬರೆಸಿ, ಎಲ್ಲ ಈ ಅಹಂಕಾರದ ಗಲಾಟೆ. ಈ ಅಹಂಕಾರ ಅಂತ ಹೇಳ್ತಕ್ಕಂತಹದ್ದು ಪ್ರತಿಯೊಬ್ಬರಲ್ಲೂ ಇರೋದ್ರಿಂದ, ಆ ಭಕ್ತನಲ್ಲೂ ಕೂಡ ಇರೋದ್ರಿಂದ, ಈ ಅಹಂಕಾರವೇ ಆ ಭಗವಂತನ ಸಾಕ್ಷಾತ್ಕಾರಕ್ಕೆ ತೊಂದರೆಯಾಗಿ ನಿಂತಿರತಕ್ಕಂತಹದ್ದು, ಅವನ ಅನುಭವಕ್ಕೆ ಬದ್ದಿರೋದ್ರಿಂದ ಅವನು ಹೇಳ್ತಾನೆ ಅಹಂಕಾರ ಇರೋದ್ರಿಂದ ಪ್ರಾರ್ಥನೆ ಮಾಡಬೇಕಾಗುತ್ತೆ ಅಂತ. ಪ್ರಾರ್ಥನೆ ಮಾಡಿದಾಗ ದೀನತೆ ಉಂಟಾಗುತ್ತೆ. ಹೇ ಭಗವಂತ ಅಂತ ನೀವು ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿ, ಅಹಂಕಾರದಿಂದ ಪ್ರಾರ್ಥನೆ ಮಾಡೋಕ್ಕಾಗುತ್ತೇನು? ಕೈ ಮುಕ್ಕೊಂಡು ಹೇ ಭಗವಂತ ಅಂತ, ಅಹಂಕಾರ ಬರೋದಿಲ್ಲ ಅಲ್ಲಿ. ಕೈ ಮುಕ್ಕೊಂಡು ಹೇ ಭಗವಂತ ಅಂತ ಹೇಳಿದ ತಕ್ಷಣ ದೀನತೆ ಬಂದ್ಬಿಡುತ್ತದೆ ಒಳಗಡೆ. ಆ ದೀನತೆಗೆ ದಯಾಮಯನಾದಂತಹ ಪರಮಾತ್ಮ ಕರಗುತ್ತಾನೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋದು, ಅಹಂಕಾರವನ್ನು ಕರಗಿಸಿಕೊಳ್ಳೋದಕ್ಕೆ ಇದೊಂದು ಮಾರ್ಗ. ಈಗ ಶ್ರೀರಾಮಕೃಷ್ಣರು ಮಾಸ್ಟರ್ ಮಾಷೆಯನ್ನು ಹೇಳ್ತಾರೆ, ಲೀಲೆಯ ಸಹಾಯ ತೆಗೆದುಕೊಂಡು ನಿತ್ಯವನ್ನ ಹತ್ತಬೇಕು. ಇದು ಏಣಿಯ ಸಹಾಯದಿಂದ ಅಟ್ಟವನ್ನು ಹತ್ತಿದ ಹಾಗೆ. ನಿತ್ಯದ ದರ್ಶನ ದೊರೆತ ನಂತರ ಅಲ್ಲಿಂದ ಇಳಿದು ಬಂದು ಲೀಲೆಯಲ್ಲಿ ಭಕ್ತಿ ಮತ್ತು ಭಕ್ತರನ್ನು ಆಶ್ರಯಿಸಿಕೊಂಡು ಇರಬೇಕು. ಇದು ನನ್ನ ಕೊನೆಯ ಮತ್ತು ಪೂರ್ಣ ಅಭಿಮತ. ಈ ವಾಕ್ಯ ಬಹಳ ಪ್ರಧಾನವಾದ್ದು, ನನ್ನ ಕೊನೆಯ ವಾಕ್ಯ ಅಂತ ಹೇಳ್ಬಿಟ್ರು ಶ್ರೀರಾಮಕೃಷ್ಣ. ಇನ್ನು ಇದ ಮೇಲೆ ಹೇಳೋದಕ್ಕಿಲ್ಲ ಅಂತ ತಾತ್ಪರ್ಯ. ನನ್ನ ಕೊನೆಯ ಮತ್ತು ಪೂರ್ಣ ಅಭಿಮತ ಯಾವುದದು? ಲೀಲೆಯ ಸಹಾಯ ತೆಗೆದುಕೊಂಡು ನಿತ್ಯವನ್ನು ಹತ್ತಬೇಕು ಅಂದ್ರು. ಹೊಸಬರು ಎಷ್ಟೋ ಜನರಿಗೆ ಈ ಲೀಲೆ ಅಂದ್ರೆ ಏನು, ನಿತ್ಯ ಅಂದ್ರೆ ಏನು ಅಂತ ಗೊತ್ತಾಗೋದಿಲ್ಲ. ಲೀಲೆ ಅಂತ ದಿನ ಬೆಳಗಾದ್ರೆ ಆಗ್ತಾ ಇರುತ್ತಲ್ಲ, ಅದೇ ಲೀಲೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ನಿತ್ಯ ಅಂತಂದ್ರೆ ಪ್ರತಿನಿತ್ಯ ಅಂತ ಅದೇನೋ ತಿಳ್ಕೊಂಡ್ಬಿಡ್ತಾರೆ. ಲೀಲೆ ಅಂತಂದ್ರೆ ಭಗವಂತನ ಲೀಲೆ. ಭಗವಂತ ಬಗೆ ಬಗೆಯಾಗಿ ಲೀಲೆಯನ್ನು ಮಾಡಿದ್ದಾನೆ. ದಶಾವತಾರಗಳು, 24 ಅವತಾರಗಳು, ಅವತಾರಾಹಿ ಅಸಂಖ್ಯೇಯಾಹ, ಅಸಂಖ್ಯವಾದ ಅವತಾರಗಳನ್ನು ತಾಳಿ ಬಗೆ ಬಗೆಯ ಲೀಲೆಗಳನ್ನು ಅಲ್ಲಲ್ಲಿ ಸ್ಥಳ ಪುರಾಣಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಅಲ್ಲಲ್ಲೇ ಒಂದು ಲೀಲೆ ಮಾಡಿ ಹೋಗಿಬಿಟ್ಟಿರ್ತಾನೆ. ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಜನ ಆ ಭಗವಂತನ ಅಲ್ಲಿನ ಲೀಲೆಯನ್ನು ಮಾತ್ರ ಭಾವಿಸ್ತಾ ಭಾವಿಸ್ತಾ ಆ ನಿತ್ಯನಾದಂತಹ ಪರಮಾತ್ಮನ ಕಡೆಗೆ ತಮ್ಮ ಮನಸ್ಸನ್ನು ಕಳಿಸ್ತಾರೆ. ನಿತ್ಯ ಅಂತಂದ್ರೆ ಪರಮಾತ್ಮ, ಲೀಲೆ ಅಂತ ಹೇಳ್ತಕ್ಕಂಥದ್ದು ಆ ಪರಮಾತ್ಮ ಆಗಾಗ ಇಳಿದು ಬಂದು ತೋರಿಸ್ತಕ್ಕಂತಹ ಆಟಗಳು. ಅವನ ಲೀಲೆಯನ್ನು ಭಾವಿಸ್ತಾ ಭಾವಿಸ್ತಾ ಆ ಲೀಲೆಯನ್ನು ಮಾಡಿದಂತಹ ಮಹಾಪುರುಷ ಪರಮಾತ್ಮ ಯಾರಿರಬಹುದಪ್ಪ ಅಂತ ಮನಸ್ಸು ಭಾವಿಸಿ ಭಾವಿಸಿ ಕೊನೆಗೊಂದು ದಿನ ಆ ನಿತ್ಯವನ್ನು ಅದು ಮುಟ್ಟಿಬಿಡ್ತದೆ ಭಾವದಿಂದ. ಮೊದಲು ಜಪ, ಜಪದಿಂದ ಭಕ್ತಿ, ಭಕ್ತಿಯಿಂದ ಭಾವ, ಭಾವದಿಂದ ಅನುಭಾವ. ಭಾವ ಇತ್ತು ಅಂತಂದ್ರೆ ಎಲ್ಲವೂ ಇರುತ್ತೆ. ನೀವು ಇಲ್ಲಿ ಉಪನ್ಯಾಸ ಕೇಳೋದಕ್ಕೆಲ್ಲ ಬಂದ್ರಿ, ಕೇವಲ ಉಪನ್ಯಾಸ ಕೇಳೋದಕ್ಕೆ ಮಾತ್ರ ಅಲ್ಲ, ಪುಸ್ತಕ ಇರುತ್ತೆ ಓದ್ಕೊಳ್ಳೋದಕ್ಕೆ. ನಿಮ್ಮಲ್ಲಿ ಏನೋ ಒಂದು ಭಾವ ಇದೆ, ಆ ಭಾವ ನಿಮ್ಮನ್ನು ಎಳೆದುಕೊಂಡು ಬಂದಿದೆ. ಸ್ನೇಹ ಭಾವ, ವಾತ್ಸಲ್ಯ ಭಾವ, ಕೈಂಕರ್ಯ ಭಾವ, ಸೇವಾ ಭಾವ, ಇತ್ಯಾದಿ ಬಗೆ ಬಗೆಯ ಭಾವಗಳೆಲ್ಲ ಇವೆ. ಈ ಭಾವ ಅಂತ ಹೇಳ್ತಕ್ಕಂಥದ್ದು ಬೆಳೀಬೇಕು. ಅದು ಭಗವಂತನ ಲೀಲೆಯನ್ನು ಭಾವಿಸ್ತಾ ಭಾವಿಸ್ತಾ ಭಾವ ಬೆಳೀತಾ ಇರುತ್ತದೆ. ಏನದು ಆ ಲೀಲೆ ಅಂತಂದ್ರೆ ಅಂತನ್ನೋದನ್ನ ಈ ಹಾಡಿನ ಮೂಲಕ ಸ್ವಲ್ಪ ಹೊತ್ತು ನೋಡೋಣ. ವಿದುರನ ಭಾಗ್ಯವಿದು, ಇದ ಕಂಡು ಜಗವೆಲ್ಲ ತಲೆದೂಗುತ್ತಿರುವುದು ವಿದುರನ ಭಾಗ್ಯವಿದು. ಏನು ಭಾಗ್ಯ? ಶ್ರೀಕೃಷ್ಣ ಪರಮಾತ್ಮ ಕೌರವನ ಮನೆಗೆ ಹೋಗುದ್ರ ಬಳಿಗೆ ಬದಲಿಗೆ ಆ ವಿದುರನ ಮನೆಗೆ ಬಂದದ್ದು. ಬಡವನಾದ ನನ್ನ ಮನೆಗೆ ಬಂದನಲ್ಲ ಅಂತ ಅವನು ಕುಣಿದ ಆಡ್ತಾನೆ. ಅವನ ಆನಂದವನ್ನು ವ್ಯಕ್ತಪಡಿಸ್ತಾನೆ. ಅದೊಂದು ಲೀಲೆ ಮಾಡ್ತಾನೆ ಪರಮಾತ್ಮ. ಆ ಶ್ರೀಮಂತನ ಮನೆಗೆ ಹೋಗೋದ ಬದಲಿಗೆ ಆ ಬಡವನ ಮನೆಗೆ ಹೋಗ್ತಕ್ಕಂತ ಒಂದು ಲೀಲೆಯನ್ನು ಮಾಡ್ತಾನೆ. ಯಾರ ಭಕ್ತಿಯ ತಿಳಿತಕ್ಕಂತಹದ್ದು ಪಕ್ವವಾಗಿದೆಯೋ ಆ ಭಕ್ತಿಯನ್ನು ಉಣ್ಣುವುದಕ್ಕೆ ತಾನು ಉತ್ಸುಕನಾಗಿ ಹೋಗ್ತಕ್ಕಂತ ಒಂದು ಲೀಲೆಯನ್ನು ಮಾಡ್ತಾನೆ. ಅದನ್ನ ಬಹಳ ಸುಂದರವಾಗಿ ಪುರಂದರದಾಸರು ವರ್ಣಿಸಿದ್ದಾರೆ. ದಯವಿಟ್ಟು ಅನುಸರಿಸಿ. ವಿದುರನ ಭಾಗ್ಯವಿದು ವಿ ಅಂತ ಹೇಳೋದನ್ನ ಜೋರಾಗ್ತಿಕೊಳ್ಬೇಕು ನೋಡಿ. ಹೀಗೆ ವಿದುರನ ಭಾಗ್ಯವಿದು ಇದ ಕಂಡು ಜಗವೆಲ್ಲ ತಲೆದು ಗುತಿವುದು ವಿದುರನ ಕುರುರಾಯನು ಖಳನನು ಜನು ರವಿ ಜನು ಗುರು ಗಾಂಗೆಯರು ನೋಡುತ್ತೀರಿ ಹರಿಸಿರಥವನು ಬೀದಿಯಲ್ಲಿ ಬರುತ್ತಲೀಹ ಹರಿಯನು ಕಂಡನು ಹರುಷದಲ್ಲಿ ವಿದುರನ ಭಾಗ್ಯವಿದು ದಾರಿಲಿ ಬರುತ್ತೀಹ ಮುರವೈರಿಯನು ಕಂಡು ದಾರಿ ಹಾರುತ ಚೀರುತ ಕುಣಿಯುತ್ತಲಿ ಹರುಷದ ಕಂಬನಿ ಧಾರೆಯ ಸುರಿಸುತ ಹರುಷದ ಬಾರಿ ಬಾರಿಗೂ ಸಂತೋಷದಿ ಹಿಗ್ಗುವ ವಿದುರನ ಭಾಗ್ಯವಿದು ಆಟಕ್ಕೆ ಲೋಕಗಳೆಲ್ಲವ ಸೃಜಿಸುವ ನಾಟಕ ಧರ ತನ್ನ ಲೀಲೆಯಲಿ ನೀತಾದವರ ಮನೆಗಳ ಜರಿದು ನೀತಾದವರ ಮನೆಗಳ ಕುಟಿ ಬಂದು ಕುಳಿತ ಹರಿ ವಿದುರನ ಭಾಗ್ಯವಿದು ಗಡಿಗೆ ತನ್ನ ತನು ಮನ ಹರಹಿ ಅಡಿಗೆ ರಘುತ ಗದ್ಗದ ಸ್ವರದಿ ನುಡಿಗಳು ತೊದಲಲು ರೋಮಾಂಚವಾಗಲು ದುಡು ದುಡು ದಶ ದೇಶಗೆ ವಿದುರನ ಹಾಗೆನಿದು ವಿದುರನ ಭಾಗ್ಯನಿದು ಕಂಗಳ ಉದಕದಿ ಪಾದವ ತೊಳೆದು ಗಂಧವ ಪೂಸಿ ತನು ಮರೆದು ಮಂಗಳಮಯಿ ಮನ ಚರಣ ಕೆರಗಿ ಪುಷ್ಪಂಗಳ ಪೂಜೆಯ ಮಾಡಿದನು ವಿದುರನ ಭಾಗ್ಯ ಕ್ಷೀರವಾರಿದಿ ಶಯನಗೆ ಆ ವಿದುರನು ಕ್ಷೀರವರುಣ ಬಡಿಸಿದ ಅದನು ವಾರಿಜನಾಭನು ಕರ ಸಂಪುಟದಿ ವಾರಿಜ ಗಣಿಸಿದನು ಘನತೆಯಲಿ ವಿದುರನ ಭಾಗ್ಯ ಒಂದು ಕೊಡುತ್ತೆ ಹಾಲ ಹರಿಯುತ್ತ ಸವಿದು ಒಂದು ಕೊಡುತ್ತೆ ಹಾಲ ಮುಂದಕ್ಕೆ ಹರಿಸಿದ ಧರೆ ಮೇಲೆ ಇಂದಿರೆಯರ ತನ ಚರಿತೆ ವಿಚಿತ್ರವು ಹರಿತು ಬೇದಿಯಲಿ ವಿದುರನ ಕರುಣಾಕರಸಿ ಹರಿ ತನ್ನ ಭಕ್ತರ ನಿರುತದಿ ಪರೆವನು ಆಯತದಿ ಸಿರಿಯರಸ ನಮ್ಮ ಪುರಂದರ ವಿಠಲನ ಸಿರಿಯರಸ ಶರಣರೆ ಧನ್ಯ ಧರೆಯೊಳಗೆ ಕಂಡು ಜಗವೆಲ್ಲ ತಲೆ ದೂಗುತ್ತಿವುದು ವಿದುರನ ಭಾಗ್ಯ ವಿದುರನ ಭಾಗ್ಯ ವಿದುರನ ಇದೆ ಲೀಲೆ ಅಂತಂದ್ರೆ ಎಂತ ಅದ್ಭುತವಾದ ಲೀಲೆ. ಇಂತ ಕೋಟಿಗಟ್ಟಲೆ ಲೀಲೆ ಮಾಡಿಬಿಟ್ಟಿದ್ದಾನೆ. ಪುರಾಣಗಳೆಲ್ಲವೂ ಕೂಡ ಭಗವಂತನ ಲೀಲೆಯನ್ನು ವರ್ಣಿಸ್ತಾ ಇವೆ. ಅವುಗಳನ್ನ ಅಧ್ಯಯನ ಮಾಡಬೇಕು, ಮೆಲ್ಲನೆ ಶಾಂತಿಯಿಂದ ಸಮಾಧಾನದಿಂದ ಅಧ್ಯಯನ ಮಾಡಬೇಕು. ಮೇಧಾಶಕ್ತಿ ಮೇಧಾಶಕ್ತಿ ನಾನೇ ನಡುವೆ ಹೇಳ್ತಾ ಇದ್ದೇನೆ, ನಮ್ಮ ಜನರಲ್ಲಿ ಇವತ್ತು ಸರಿಯಾದ ಪೌಷ್ಟಿಕ ಆಹಾರ ಅಂತ ಹೇಳತಕ್ಕಂತಹದ್ದು, ಶಿಸ್ತುಬದ್ಧವಾದಂತಹ ಜೀವನ ಇಲ್ಲದೇ ಇರುವಂತಹದ್ದು, ಇವೇ ಮುಂತಾದ ಕಾರಣಗಳಿಂದಾಗಿ ಮೇಧಾಶಕ್ತಿ ಅಂತ ಹೇಳ್ತಕ್ಕಂತಹದ್ದು ಬಹುಮಟ್ಟಿಗೆ ಕುಂಠಿತವಾಗಿದೆ. ಅದಕ್ಕೋಸ್ಕರವೇ ದೊಡ್ಡ ದೊಡ್ಡ ಗ್ರಂಥಗಳೆಲ್ಲ ಮೂಲೆಪಾಲಾಗಿವೆ. ಆ ಗ್ರಂಥಗಳೆಲ್ಲ ಗ್ರಂಥಿಗಳು ಅಂತ ಹೇಳ್ತಕ್ಕಂತಹ ಒಂದು ಒಂದು ಅಪಕ್ವವಾದ ವೈರಾಗ್ಯದ ಮಾತನ್ನು ಆಡ್ತಾ ಇದ್ದಾರೆ. ವೇದಗಳೆಲ್ಲ ಏನು ಬರೆದಿದೆ, ಶ್ರೀರಾಮಕೃಷ್ಣ ವೇದ ಓದಿದ್ದಾರೆಯೇ ಅಂತ. ಆದರೆ ಶ್ರೀರಾಮಕೃಷ್ಣ ಎಂಥ ಮೇಧ ಶಕ್ತಿ ಇತ್ತು, ಎಂಥ ಬಹುಶ್ರೂತರು ಅವರು, ಎಂತೆಂಥ ಸಾಧು ಸಜ್ಜನರು ಆಡಿದಂತಹ ಮುಖ್ಯವಾದಂತಹ ಮಾತುಗಳನ್ನೆಲ್ಲ ಕೇಳಿ ತಮ್ಮ ಸ್ಮೃತಿ ಪಟಲದಲ್ಲಿ ಶಾಶ್ವತವಾಗಿ ಇಟ್ಕೊಂಡವರು ಅವರು. ಅವರಿಗೂ ಹೋಲಿಸ್ಕೊಳ್ತಾರೆ ತಮ್ಮಂತ. ಆ ರೀತಿಯಲ್ಲಿ ತಾವು ಅಷ್ಟು ಮಟ್ಟಿಗಳಾದರೂ ನಾವು ಶ್ರೀರಾಮಕೃಷ್ಣಗೆ ಸರಿ ಸರಿಯಾಗಿ ಇದ್ದೇವೆ ಅಂತ ಹೇಳ್ತಕ್ಕಂಥ ತೃಪ್ತಿ ಅವರಿಗೆ. ಆದರೆ ಈ ಮೇಧಾಶಕ್ತಿಯನ್ನು ಬೆಳೆಸಿಕೊಂಡು ಶ್ರೇಷ್ಠವಾದಂತಹ ಗ್ರಂಥಗಳು ಅಧ್ಯಯನ ಮಾಡಿ ಅವುಗಳಲ್ಲಿರ್ತಕ್ಕಂತಹ ಭಗವಂತನ ಮಹತ್ತರವಾದ ಲೀಲೆಗಳನ್ನು ಮನದಟ್ಟು ಮಾಡಿಕೊಂಡು ಅದನ್ನು ಭಾವಿಸಬೇಕು, ಪರಿಭಾವಿಸಬೇಕು, ಮತ್ತೆ ಮತ್ತೆ ಭಾವಿಸಬೇಕು. ಅವುಗಳು ನಮ್ಮ ಮನಸ್ಸಿನಲ್ಲಿ ಭಾವನೆಗಳನ್ನು ಜಾಗೃತಗೊಳಿಸುತ್ತವೆ. ಆ ಭಾವ ಒಂದರಿಂದಲೇ ಅನುಭಾವವನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಹೇಳ್ತಾ ಇದ್ರು, ಆ ಗೋಪಿಕಾ ಸ್ತ್ರೀಯರು ಕೇವಲ ತಮ್ಮ ಭಾವದಿಂದ ಶ್ರೀಕೃಷ್ಣ ಪರಮಾತ್ಮನೊಂದಿಗೆ ಒಂದಾಗಿ ಬಿಟ್ರು ಅಂತ. ಜಪ ಧ್ಯಾನ ಯೋಗ ಇತ್ಯಾದಿ ಎಲ್ಲವೂ ಕೂಡ ಅವರ ಮುಂದೆ ಏನೂ ಅಲ್ಲ, ಕೇವಲ ಭಾವ. ಆದರೆ ಆ ಭಾವ ಅಂತ ಹೇಳ್ತಕ್ಕಂಥದ್ದು ಬರಬೇಕಾದರೂ ಕೂಡ ಜನ್ಮಾಂತರಗಳಲ್ಲಿ ಬೇಕಾದಷ್ಟು ಅಧ್ಯಯನಗಳು ನಡೆದಿದ್ದುವು ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಮರಿಬಾರದು. ಒಂದು ಮಾತಿದೆ ಏನು ಅಂತ ಹೇಳಿದ್ರೆ, ರಾಮಾಯಣ ಕಾಲದಲ್ಲಿ ಯಾರ್ಯಾರು ಋಷಿಮುನಿಗಳಾಗಿದ್ರೋ ಅವರಿಗೆ ಅಂದು ಸಾಕ್ಷಾತ್ಕಾರವಾಗಿಲ್ವೋ ಅವರಿಗೆ ಆ ರಾಮ ಪರಮಾತ್ಮ ಅನುಗ್ರಹ ಮಾಡಿ ಮುಂದೆ ನೀವು ಇಲ್ಲಿ ಗೋಕುಲದಲ್ಲಿ ದ್ವಾರಕೆಯಲ್ಲಿ ಗೊಲ್ಲರಾಗಿ ಹುಟ್ಟಿ ನಾನು ನಿಮಗೆ ಅನುಕೂಲ ಮಾಡಿಕೊಡ್ತೇನೆ, ಎಲ್ಲ ಬಗೆಯ ಸಾಕ್ಷಾತ್ಕಾರವನ್ನು ಅನುಭವವನ್ನು ಆನಂದವನ್ನು ಒದಗಿಸಿಕೊಡ್ತೇನೆ ಅಂತ ಒಂದು ವಾಕ್ಯವನ್ನು ಕೊಟ್ಟದ್ರಿಂದ ಅದಕ್ಕನುಸಾರವಾಗಿ ಅಲ್ಲಿ ಅವರೆಲ್ಲ ಗೊಲ್ಲ ಗೊಲುಕಿಯರಾಗಿ ಜನ್ಮ ತಾಳಿ ಶ್ರೀಕೃಷ್ಣ ಪರಮಾತ್ಮನಾಗಿ ಶ್ರೀರಾಮನೇ ಅವತಾರ ತಾಳಿ ಅವರ ಬೈಕ್ಯಗಳನ್ನೆಲ್ಲ ಆ ಮೂಲಕ ಈಡೇರಿಸ್ತಾನೆ ಅಂತ ಹೇಳ್ತಕ್ಕಂತಹ ಮಾತು ಬರ್ತದೆ. ಇದೆಲ್ಲ ಸುಳ್ಳಲ್ಲ. ಶ್ರೀರಾಮಕೃಷ್ಣರು ಆ ದಿವ್ಯವಾದಂತಹ ಲೀಲೆಯನ್ನ ಆ ದ್ವಾರಕೆಗೆ ಗೋಕುಲಕ್ಕೆ ವೃಂದಾವನಕ್ಕೆ ಹೋಗಿದ್ದಾಗ ಅನುಭವಿಸ್ತಾರೆ. ಅಂತಹ ಮಹಾಪುರುಷರಲ್ಲಿ ಹೋದಾಗ ಅನುಭವಿಸಬಹುದು. ನೀವು ಕೂಡ ಅಷ್ಟೋ ಇಷ್ಟೋ ಸಾಧನೆ ಮಾಡಿದವರು ಯಾರಿದ್ದೀರೋ ಆ ಸಾಧನೆಯ ಫಲವಾಗಿ ಒಂದಷ್ಟು ಕಿಂಚಿತ್ತಾದರೂ ಚಿತ್ತ ಶುದ್ಧಿ ಆಗಿದ್ದ ಪಕ್ಷದಲ್ಲಿ ನೀವು ಅದು ಹೋದರೆ ಸ್ಪಷ್ಟವಾಗಿ ನಿಮಗೇನು ಗೋಚರವಾಗದೆ ಹೋದರೂ ಕೂಡ ಅಸ್ಪಷ್ಟವಾಗಿ ಒಂದು ಬಗೆಯ ಅನುಭವ ನಿಮಗಲ್ಲಿ ಆಗಿಯೇ ಆಗ್ತದೆ. ಅದಕ್ಕೆ ಆ ಸ್ಥಳ ಮಹಾತ್ಮ್ಯ ಅಂತ ಹೇಳ್ತಕ್ಕಂಥದ್ದು ಉಂಟಾಗೋದು ಹಾಗೆ. ಅಂತಹ ಅವತಾರ ಪುರುಷರು ಸಾಧು ಸಜ್ಜನರು ಅಂತಹ ಜಾಗದಲ್ಲಿ ಇದ್ದು ತಮ್ಮ ದಿವ್ಯ ಲೀಲೆಯನ್ನ ಆಡುವುದರ ಮೂಲಕ ಅಲ್ಲಿ ಒಂದು ವಿಶೇಷವಾದಂತಹ ಸ್ಪಂದನವನ್ನು ಉಂಟು ಮಾಡಿಬಿಟ್ಟಿರ್ತಾರೆ. ಅದು ಬಹಳ ಕಾಲ ಬಹುಕಾಲ ಅದು ಅಲ್ಲೇ ಇರ್ತದೆ, ಬರ್ತಾ ಬರ್ತಾ ಸೂಕ್ಷ್ಮವಾಗುತ್ತದೆ. ಆದ್ರಿಂದ ನಮ್ಮ ಸಾಧನೆಯ ಬಲ ಅಧಿಕವಾಗಿರಬೇಕಾಗುತ್ತದೆ. ಆ ಒಂದು ದಿವ್ಯ ಸ್ಪಂದನದ ಅನುಭವ ನಾವು ಮಾಡಿಕೊಳ್ಳಬೇಕಾದ್ರೆ ಅಂತೂ ಇಂಥವುಗಳೆಲ್ಲವೂ ಕೂಡ ಸತ್ಯ. ಶ್ರೀರಾಮಕೃಷ್ಣ ಕೂಡ ಮೊನ್ನೆ ತಾನೇ ಬಂದು ಅದ್ಭುತವಾದಂತಹ ಲೀಲೆಯನ್ನ ಮಾಡಿ ಹೋದದ್ದನ್ನು ನಾವು ಕಂಡಿದ್ದೇವೆ. ಅದನ್ನೇ ನಾವು ಇವತ್ತು ಅವರ ಲೀಲೆಯ ಮಾತುಗಳನ್ನೇ ಇವತ್ತು ಅಧ್ಯಯನ ಮಾಡ್ತಾ ಇದ್ದೇವೆ, ಆನಂದ ಪಡ್ತಾ ಇದ್ದೇವೆ. ಶ್ರೀರಾಮಕೃಷ್ಣ ಮಾತನ್ನೇ ನಾವು ಎಷ್ಟು ಆನಂದ ಪಡ್ತಾ ಇದ್ದೇವೆ. ಇದೇ ನಮಗೆ ಮುಂದೆ ಅವರ ಬಳಿಗೆ ಹೋಗೋದಕ್ಕೆ, ಆ ನಿತ್ಯ ಸ್ವರೂಪರಾದಂತಹ ಅವರ ಬಳಿಗೆ ಹೋಗೋದಕ್ಕೆ ಈ ಒಂದು ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳ್ತಕ್ಕಂಥದ್ದು, ಅವರ ಲೀಲೆಯಲ್ಲಿ ನಾವು ಭಾವಿಸ್ತಾ ಹೋಗ್ತಕ್ಕಂಥದ್ದು ನಮಗೆ ಬಹಳ ಮಟ್ಟಿಗೆ ನೆರವಾಗ್ತದೆ, ಅದರೊಳಗೆ ಸಂಶಯವೇ ಇಲ್ಲ. ಆ ಒಂದು ಆಧ್ಯಾತ್ಮಿಕ ಉತ್ಕ್ರಾಂತಿ ನಿಮ್ಮೊಳಗೆ ಈ ಬಗೆಯ ಉಪನ್ಯಾಸಗಳನ್ನು ಕೇಳ್ತಾ ಒಂದು ಬಗೆಯ ಉತ್ಕ್ರಾಂತಿ ನಿಮ್ಮಲ್ಲಿ ಆಗ್ತಾ ಇರುವುದರಿಂದಲೇನೆ ನೀವು ನಿರಂತರವಾಗಿ ಬರ್ತಾ ಇದ್ದೀರಿ. ಆ ಒಂದು ಅನುಭವ ನಿಮ್ಮೊಳಗೆ ತಾನೇ ಆಗಿ ಆಗದೆ ಹೋಗಿದ್ರೆ ಏನೋ ಸುಮ್ಮನೆ ಕೇಳೋದು, ಅದೇನೋ ಆಗುತ್ತಾ ಇಲ್ಲ ನಮ್ಮಲ್ಲಿ ಅಂತ ನೀವು ಬರೋದೇ ಬಿಟ್ಬಿಡ್ತಾ ಇದ್ರಿ. ಕಿಂಚಿತ್ತಾದರೂ ಆಗ್ತಾ ಇದೆ. ಇದು ಬಹಳ ಮೆಲ್ಲನೆ ಆಗತಕ್ಕಂಥದ್ದು. ಆಧ್ಯಾತ್ಮಿಕ ಬೆಳವಣಿಗೆ ಮಾತ್ರ ಬಹಳ ಮೆಲ್ಲನೆ ಆಗತಕ್ಕಂಥದ್ದು, ಆದರೆ ಸ್ಥಿರವಾಗಿ ಆಗತಕ್ಕಂಥದ್ದು ಆದದ್ದು ಎಂದೆಂದಿಗೂ ಹೋಗದೇ ಇರತಕ್ಕಂಥದ್ದು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯಿತೆ ಮಹತೋ ಭಯಾತ್ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಈ ಆಧ್ಯಾತ್ಮಿಕವಾದಂತಹದ್ದನ್ನು ಕಿಂಚಿತ್ತಾದರೂ ಮಾಡಿತ್ತು ಅಂತ ಹೇಳಿದ್ರೆ ಅದು ಆ ಕಿಂಚಿತ್ತು ಕೂಡ ಮಹತ್ತರವಾದ ಭಯದಿಂದ ನಮ್ಮನ್ನು ಪಾರು ಮಾಡುತ್ತದೆ ಅಂತನ್ನುವ ಒಂದು ಭರವಸೆಯ ವಾಕ್ಯವನ್ನು ನಮ್ಮ ಮುಂದೆ ಇಡ್ತಾನೆ ಶ್ರೀಕೃಷ್ಣ. ಆದ್ರಿಂದ ಈ ಒಂದು ಲೀಲೆಯತ್ತ ನಮ್ಮ ಗಮನವನ್ನು ಹರಿಸಿ ಮುಂದೆ ಆ ನಿತ್ಯದಲ್ಲಿ ಲೀನರಾಗೋಣ, ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಶ್ರೀರಾಮಕೃಷ್ಣ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸುತ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.